ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿ. ರೈತ ಬಾಂಧವರೇ, ಇಂದಿನ ಕೃಷಿ ರಂಗದಲ್ಲಿ ಸಮಗ್ರ ಕೃಷಿ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಹಳುವದರ ಗ್ರಾಮದ ಕೃಷಿಕ ಬಿಎಂ ರೇವಣಸಿದ್ದಪ್ಪ ಅವರೊಂದಿಗೆ ಸಂದರ್ಶನ, ನಂತರ ಪೇಟೆ ಧಾರಣೆ, ಹವಾಮಾನ ವರದಿ, ರೈತರಿಗೆ ಸಲಹೆ ಮತ್ತು ಜನಪದ ಗೀತೆಗಳನ್ನು ಕೇಳಬಹುದು. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ಸಚಿವೆ. ಮಕ್ಕಳಿಲ್ಲದ ದಂಪತಿಗೆ ಮಕ್ಕಳನ್ನು ದತ್ತು ಪಡೆಯಲು ಕಾನೂನಿನಲ್ಲಿ ಅವಕಾಶವಿದೆ. ಅಂತವರು ವಿವರಗಳೊಂದಿಗೆ ಇಂದೇ ಕೇಂದ್ರ ದತ್ತು ಸಂಪನ್ಮೂಲ ಪ್ರಾಧಿಕಾರ ಕಾರಾದ ವೆಬ್ಸೈಟ್ಗೆ ಭೇಟಿ ನೀಡಿ ಕೇರಿಂಗ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಕಚೇರಿಯನ್ನು ಸಂಪರ್ಕಿಸಿ. ನೆನಪಿಡಿ, ಕಾನೂನುಬಾಹಿರ ದತ್ತು ಶಿಕ್ಷಾರ್ಹ ಅಪರಾಧವಾಗಿದೆ. ತೇಜು ಕಂಪ್ಯೂಟರ್, ನಮ್ಮಲ್ಲಿ ಎಲ್ಲ ಪ್ರತಿಷ್ಠಿತ ಕಂಪನಿಗಳ ಕಂಪ್ಯೂಟರ್, ಲ್ಯಾಪ್ಟಾಪ್, ಪ್ರಿಂಟರ್ಗಳು ಹಾಗೂ ಸರ್ವಿಸ್ ಆಕ್ಸೆಸರೀಸ್ಗಳು ದೊರೆಯುತ್ತವೆ. ಜೆಸಿಆರ್ ಸರ್ಕಲ್, ಚಿತ್ರದುರ್ಗ. ಸಂಪರ್ಕಕ್ಕಾಗಿ 6362203757. ತೇಜು ಕಂಪ್ಯೂಟರ್. ಈಗ ಸಮಗ್ರ ಕೃಷಿ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಹಳುವದರ ಗ್ರಾಮದ ಕೃಷಿಕ ಬಿಎಂ ರೇವಣಸಿದ್ದಪ್ಪ ಅವರೊಂದಿಗೆ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಿತ್ರದುರ್ಗ ತಾಲೂಕು ಹಳವದರ ಗ್ರಾಮದ ಪ್ರಗತಿಪರ ಕೃಷಿಕರಾದ ಬಿಎಂ ರೇವಣಸಿದ್ದಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಕೃಷಿಯಲ್ಲಿ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡಿದ್ದಾರೆ. ಎಲ್ಲ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ಕೆ ಬಂದರೆ. ರೇವಣಸಿದ್ದಪ್ಪರ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ ಸರ್. ರೇವಣಸಿದ್ದಪ್ಪರ ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಸರ್, ಒಂದು 25-30 ವರ್ಷದಿಂದಲೂ ಮಾಡ್ತಾ ಇದ್ರಿ. ತಂದೆಯರಿಂದ ಅಜ್ಜರಿಂದಲೂ ಬಂದಿದೆ ಇದು ನಮಗೆ. ಹೌದಾ? ಅಂದ್ರೆ ನಿಮ್ ತಂದೆ ನಿಮ್ ತಾತರ ಎಲ್ಲ ಕೃಷಿ ಬದುಕು ಮಾಡ್ತಿದ್ರು, ನೀವು ಕೃಷಿ ಬದುಕಿಗೆ ಬಂದ್ರಿ? ಅದರಲ್ಲೇ ಬಂದಿದ್ವಿ, ಅಳವಡಿಸಿಕೊಂಡಿದ್ದೀವಿ. ವಿದ್ಯಾಭ್ಯಾಸ ಮಾಡಲಿಲ್ಲ? ಮಾಡಿದ್ವಿ ಸರ್. ಇಲ್ಲಿವರೆಗೆ ಸೆಕೆಂಡ್ ಇಯರ್ ಪಿ ಯು ಮುಗಿಸಿ ಬಿ ಎ ತನಕ ಓದ್ವಿ. ಫಸ್ಟ್ ಇಯರ್ ಬಿ ಎ ಓದ್ವಿ. ಯಾಕೆ ಕೃಷಿಯಲ್ಲಿ ಆಸಕ್ತಿ ಜಾಸ್ತಿ ಆಯ್ತು, ಹಂಗಾಗಿ ಕೃಷಿ ಕಡೆಗೆ ಒಲವು ಆಯ್ತು, ಕೃಷಿಗೆ ಬಂದ್ವಿ ಸರ್. ಕೃಷಿ ಕಡೆಗೆ ಆಸಕ್ತಿ ಆಯ್ತು ಅಂತಂದ್ರೆ ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ? ಸರ್, ಟೈಮ್ ಟು ಟೈಮ್ ಮಳೆ ಬಂದು ಯಾವುದೇ ತರದ ತೊಂದರೆ ಇಲ್ದಂಗೆ, ರೋಗ ರುಜಿನ ಇಲ್ದಂಗಿದ್ರೆ ಲಾಭದಾಯಕನೆ. ಬಟ್ ಮಳೆ ಬರ್ದಂಗಿದ್ದು ಅರ್ಧಕ್ಕರ್ಧ ಬೆಳೆ ಇದ್ದಂಕಲೆ ಏನಾದ್ರು ತೊಂದರೆ ಆದ್ರೆ ಅವಾಗ ನಷ್ಟನೇ ರೈತರಿಗೆ. ಹಾಗಿದ್ರೆ ನಿಮ್ ಜಮೀನ್ ಎಷ್ಟು ಎಕರೆ ಇದೆ? ಸರ್, ನಮ್ದು 13 ಎಕರೆ ಜಮೀನ್ ಸರ್. ನೀರಾವರಿ ಎಲ್ಲ ಕುಷ್ಕಿ ಜಮೀನ್? ಎಲ್ಲ ನೀರಾವರಿ ಸರ್. 13 ಎಕರೆ ನೀರಾವರಿ ಮಾಡಿದ್ರೆ? ನೀರಾವರಿ ಸರ್. ನೀರಿಗೆ ಅಂದ್ರೆ ಎಲ್ಲ ಬೋರ್ಗಳು ಹಾಕೊಂಡಿದ್ದೆ ಸರ್. ಒಂದು 4 ಬೋರ್ ಅದ. 4 ಬೋರ್ ಇದೆ. ನೀರೆಲ್ಲ ಸಾಕಾಗುತ್ತೆ ನಿಮ್ ಜಮೀನ್? ಆಗುತ್ತೆ ಸರ್. ಅದೇ ಮಳೆ ಜಾಸ್ತಿ ಇದಾದಾಗ ಎಫೆಕ್ಟ್ ಆಗುತ್ತೆ. ಈಗೆಲ್ಲ ನಮ್ಮ ಸಿರಿಗೆರೆ ಗುರುಗಳು ಸುತ್ತಮುತ್ತ ಬೋರ್ಗಳಿಗೆಲ್ಲ ಇದಕ್ಕೆ ಕೆರೆ ನೀರ್ ಬಿಟ್ಟಿರೋದ್ರಿಂದನ ಅದು ಒಂಚೂರು ನಮಗೆ ಅದು ಅನುಕೂಲ ಆಗುತ್ತೆ ಸರ್. ಅದೇನು ಪ್ರಾಬ್ಲಮ್ ಆಗಲ್ಲ, ಇನ್ ಮುಂದೆ ಆಗಲ್ಲ ಅಂತ ನಮ್ಮ ಅನಿಸಿಕೆ ಐತೆ. ಇಷ್ಟು ದಿವಸ ಸ್ವಲ್ಪ ಕಷ್ಟ ಇತ್ತು, ಇನ್ಮೇಲೆ ಆಗಲ್ಲ ಅಂತ ಐತೆ. ಅಂದ್ರೆ ಕೆರೆಗಳಿಗೆ ನೀರ್ ಬಿಟ್ಟದ್ರಿಂದ ನಿಮ್ಗೆ ಅಂತರ್ಜಲ ಹೆಚ್ಚುತ್ತೆ. ಹಂಗಾಗಿ ಎಲ್ಲ ಕಡೆ ನೀರು ಹಳ್ಳುಗಳಾಗಿ ಎಲ್ಲ ಹರಿತಾವಲ್ಲ, ಹಂಗಾಗಿ ಜಾಸ್ತಿಯಾಗಿ ಸಮರ್ಪಕವಾಗಿ ಸಿಗ್ತತೆ. ಬೋರ್ಗಳು ಚೆನ್ನಾಗಿ ಹೊಡಿತಾವೆ ಅನ್ನೋದು ನಿರೀಕ್ಷೆಯಲ್ಲೇ ಇದೀವಿ ಸರ್. ಇನ್ ಮುಂದೆ ಬೋರ್ಗಳು ತೊಂದರೆ ಆಗಲ್ಲ ಅನ್ನೋದು ಇದೈತಿ. ಮಳೆನೂ ಈ ವರ್ಷ ಚೆನ್ನಾಗಿ ಆಯ್ತು ನಮ್ ಕಡೆ, ಹಂಗಾಗಿ ಅನುಕೂಲ ಆಗುತ್ತೆ ಸರ್. ಈಗ 13 ಎಕರೆಯಲ್ಲಿ ಅಡಿಕೆ, ತೆಂಗು, ಮೆಕ್ಕೆಜೋಳ ಎಲ್ಲ ಬೆಳಿತೀವಿ ಅಂತಂದ್ರೆ ಅಡಿಕೆ ಎಷ್ಟು ಎಕರೆಯಲ್ಲಿ ನಾಟಿ ಮಾಡಿದ್ರೆ ಸರ್? ಅಡಿಕೆ 6 ಎಕರೆಯಲ್ಲಿ ಐತೆ. 6 ಎಕರೆಯಲ್ಲಿ ಎಲ್ಲ ಫಸಲಿ ಬಂದಿದೆ ಸರ್? ಫಸಲಿ ಬಂದಿದೆ ಸರ್. ಫಸಲಿ ಬಂದಿದೆ ಸರ್. ಅಡಿಕೆ ಸಸಿ ಎಲ್ಲಿಂದ ತಗೊಂಡ್ಬಂದು ನಾಟಿ ಮಾಡಿ ಸರ್? ಅಡಿಕೆ ದೊಡ್ಡ ತೋಟಗಳಿಗೆ ಅಲ್ಲಿ ಸುತ್ತಮುತ್ತ ದೊಡ್ಡ ದೊಡ್ಡ ಬಹಳ ವರ್ಷದ ತೋಟಗಳು, ಹಳೆ ತೋಟಗಳಾಗ ಗೋಟಿಸ್ಕೊಂಡು ನಾವೇ ಗೋಟ್ ಆರೋಗ್ಯಕೊಂಡು ಮಡಿ ಮಾಡ್ಕೊಂಡು ಅವನ್ನ ನೆಟ್ಟು ಇದು ಮಾಡಿದ್ವಿ ಸರ್. ಚೆನ್ನಾಗಿ ಒಳ್ಳೆ ತೂಕ ಇದು ಇಳುವರಿನ ಚೆನ್ನಾಗಿ ಇದಾಯ್ತು ಸರ್. ಅಂದ್ರೆ ನಮ್ಮ ರೈತರು ಈ ತರ ನೀವ್ ಹೇಳ್ದಂಗೆ ಹಳೆ ತೋಟಗಳಿಂದ ಅಡಿಕೆ ಗೋಟ್ ತಗೊಂಬಂದು ಸಸಿ ಉತ್ಪಾದನೆ ಮಾಡ್ಕೊಂಡು ನಾಟಿ ಮಾಡದೆ ಅನುಕೂಲ ಅಂತ? ಅನುಕೂಲ ಸರ್. ಈಗ ಕೆಲವರೆಲ್ಲ ನರ್ಸರಿಗಳಲ್ಲಿ ಬೇರೆ ಬೇರೆ ಕಡೆಯಿಂದ ತಗೊಂಬಂದು ನಾಟಿ ಮಾಡ್ತಾರಲ್ಲ, ಅದು ಸರ್ ಅದ್ರದ್ದು ಒಂದು ಪ್ರಾಬ್ಲಮ್ ಇದೆ ಸರ್. ಹೆಂಗೆ ಅಂದ್ರೆ ಅವರು ಪ್ರತಿಯೊಂದರಲ್ಲೂ ದುಡ್ಡು ಮಾಡ್ಬೇಕು ಅನ್ನೋದು ಒಂದೇ ಆಸಕ್ತಿ. ನಮ್ಮಂತೆ ಅವರು ಒಬ್ಬ ರೈತರು, ಮುಂದೆ ಅವ್ರಿಗೆ ಅನುಕೂಲ ಆಗ್ಲಿ ಅನ್ನೋದು ಯಾರು ಇಷ್ಟಪಡಲ್ಲ. ಅದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಷ್ಟು ದುಂಡ್ಗಾಕಿ ಕೊಯ್ದು ದಡಿಕೆ ಮಾಡ್ತಾರೆ. ನಾವಾಗಿ ಹೋಗಿ ಆದ್ಕೊಂಡು ದೊಡ್ಡ ಮರಗಳು ಆದ್ಕೊಂಡು ಅದನ್ನ ಗೋಟ್ ಮಾಡ್ಕೊಂಡ್ರೆ ಸಸಿ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ಚಿಕ್ಕ ಹೂವು ಇರ್ತವೆ, ಎಳೆ ಇರ್ತವೆ, ಎಲ್ಲ ಒಟ್ಟಿಲ್ ಹಾಕಿ ಕೊಡ್ತಾರಲ್ಲ ಮಾಡ್ತಾರಲ್ಲ, ಅದು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಗೊತ್ತಾಗಲ್ಲ ಸರ್. ಹಂಗಾಗಿ ನಾವೇ ಮಾಡ್ಕೊಂಡು ಒಳ್ಳೇದು ರೈತರು. ಒಂದು ವರ್ಷ ತಡ ಆಗ್ಲಿ ಆಗ್ಲಿ ಬೆಳೆಸ್ಕೊಂಡು ನಾಟಿ ಮಾಡ್ಕೊಂಡು ನಾಟಿ ಮಾಡೋದು ಅನುಕೂಲ, ಏನು ತಪ್ಪೇನಾಗಲ್ಲ, ಅದೇ ಒಳ್ಳೇದು. ಮೇಲಾಗಿ ಹಣನು ಉಳಿತಾಯ ಆಗುತ್ತೆ, ಉಳಿತಾಯ ಆಗುತ್ತೆ. ಸಸಿ ತರಬೇಕು ಅಂದ್ರೆ 25-30-40-50 ರೂಪಾಯಿ ತನಕ ಒಂದ್ ಸಸಿಗೆ ಹೇಳ್ತಾರೆ ರೇಟ್. ನಾವೇ ತಗೊಂಡು ನಾವೇ ಮಾಡ್ಕೊಳ್ಳೋದ್ರಿಂದ ಒಂದ್ 80 ರೂಪಾಯಿದೊಳಗೆ ಅದು ನಮಗೆ ಅನುಕೂಲ ಆಗುತ್ತೆ, ಅನುಕೂಲ ಆಗುತ್ತೆ, ದುಡ್ಡು ಉಳಿತಾಯ ಆಗುತ್ತೆ, ಉಳಿತಾಯ ಆಗುತ್ತೆ, ಉಳಿತಾಯ ಆಗುತ್ತೆ. ಹಾಗಿದ್ರೆ ಈ ಅಡಿಕೆ 6 ಎಕರೆ ನಾಟಿ ಮಾಡಿದೆ ಅಂತಂದ್ರೆ ಸಾಲಿನಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಅಂತರ ಎಷ್ಟು ಕೊಟ್ಟಿದ್ರೆ ಸರ್? ನಾವು 8-7 ಮಾಡಿದ್ವಿ ಸರ್, 8-9 ಮಾಡ್ತಾರೆ. ನಮ್ದ್ರಲ್ಲಿ ನಾವು ಮೊದ್ಲೆಲ್ಲ 8-9 ಮಾಡಿದ್ವಿ, ಈಗ ಏನಾಗುತ್ತೆ 8-9 ಮಾಡಿದಾಗ ಏನಾಗುತ್ತೆ ಅಂದ್ರೆ ಒಂದಾಯ 9 ಮಾಡ್ತಾರೆ, ಒಂದಾಯ 8 ಮಾಡ್ತಾರೆ ಸರ್. ಅದು ಏನಾಗುತ್ತೆ ಅಂದ್ರೆ ಮಳೆ ಏನಾದ್ರು ಬಹಳ ದಿನ ಇದಾಗಿ ನೀರುಗಳು ಕಡಿಮೆ ಆದಾಗ ಭೂಮಿ ನಡುವೆ ಒಣಗೋದ್ರಿಂದ ಸ್ವಲ್ಪ ಎಫೆಕ್ಟ್ ಅನಿಸ್ತದೆ, ನಮಗೆ ಅನಿಸ್ತು. ಹಂಗಾಗಿ ನಾವು 7-8 ಮಾಡಿದೀವಿ ಇವಾಗ. ಈಗ ನೀವ್ ಹೇಳ್ದಂಗ ರೈತರು 7-8 ಮಾಡ್ತಾರೆ, 8-8 ಮಾಡ್ತಾರೆ, 8-9 ಮಾಡ್ತಾರೆ, ಯಾವ್ದಾಯ ಅನುಕೂಲ ಅಂತೀರಾ ಸರ್? 8-8-8-7 ಮಾಡ್ತಾರೆ, ಅದು ಎಲ್ಲದಕ್ಕೂ ಸೂಕ್ತಾನೆ. 9 ದಾಯ ಹೆಂಗೆ ಅಂದ್ರೆ ಯಥೇಚ್ಛವಾದ ನೀರ್ ಬೇಕು, ಯಥೇಚ್ಛವಾದ ನೀರಿದ್ರೆ ತೊಂದರೆ ಆಗಲ್ಲ. ಯಥೇಚ್ಛವಾದ ನೀರಿಲ್ಲ ಅಂದ್ರೆ ಏನಾಗುತ್ತೆ, ಮಳೆ ಕಡಿಮೆ ಆದಂತ ಸಂದರ್ಭದಾಗ ಅದು ಎಫೆಕ್ಟ್ ಆಗುತ್ತೆ. ಅಂದ್ರೆ ಚೆನ್ನಾಗಿ ಮಳೆ ನಡೆಸಿ ಬೋರ್ಗಳಲ್ಲಿ ಸಾಕಷ್ಟು ನೀರಿದ್ರೆ ಏನ್ ತೊಂದರೆ ಆಗಲ್ಲ. ನೀರು ಕಡಿಮೆ ಆಗ್ಬಿಟ್ಟು ಮಳೆನು ಕಡಿಮೆ ಆಗ್ಬಿಟ್ಟಾಗ ತೊಂದರೆ ಆಗುತ್ತೆ ಸರ್, ಸ್ವಲ್ಪ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ. ಎಫೆಕ್ಟ್ ಆಗುತ್ತೆ. ಹಂಗಾಗ್ಬಿಟ್ಟು ನೀವೆಲ್ಲ 7-8-9 ಮಾಡ್ತೀರಾ? 8-8. ಮತ್ತೆ ಇದಕ್ಕೆಲ್ಲ ನೀರ್ ನಿರ್ವಹಣೆ ಹೆಂಗ್ ಮಾಡ್ತೀರಾ ಅಡಿಕೆ ತೋಟಕ್ಕೆ ಸರ್? ಎಲ್ಲ ಡ್ರಿಪ್ ಸರ್, ಇವಾಗ ಅಲ್ಲ ಮುಂಚೆ ಎಲ್ಲ ಆಯ್ ನೀರ್ ಮಾಡ್ತಿದ್ವಿ ಸರ್, ಆಯ್ ನೀರೇ ಬಿಡ್ತಿದ್ವಿ, ಬೇಕಾದಷ್ಟು ನೀರ್ ಹೊಡಿಯವು ಪೈಪ್ಗಳಲ್ಲಿ ಆಯ್ ನೀರ್ ಹಾಯಿಸ್ಬಿಡ್ತಿದ್ವಿ, ವಾರಕ್ಕೆ ಒಂದ್ ಟೈಮ್ ನೀರ್ ಕೊಟ್ಕೊಂಡು ಸುಮ್ಮನೆ ಇರ್ತಿದ್ವಿ. ಈಗ ನೀರ್ ಕಡಿಮೆ ಆದಾಗಿಂದ ನಾವು ಡ್ರಿಪ್ಪಿಗೆ ಮೊರೆ ಹೋಗಿ ಈಗೆಲ್ಲ ಡ್ರಿಪ್ಗಳು ಸಿಸ್ಟಮ್ ಎಲ್ಲ ಮೇಂಟೈನ್ ಮಾಡಕ್ಕೆ ಅಂತ ಹೋಗ್ತಾ ಇದೀವಿ ಸರ್. ಈ ತರ ಡ್ರಿಪ್ ಮಾಡೋದ್ರಿಂದ ಅನುಕೂಲ ಅನುಕೂಲನೇ ಸರ್. ಅದು ಏನಾಗುತ್ತೆ ಅಂದ್ರೆ ನಾವೊಂದು ಗೊಬ್ಬರ ಹಾಕ್ಲಿ ಪೌಷ್ಟಿಕ ಆಹಾರ ಏನೇ ಹಾಕಿದ್ರು ಅದು ಎಲ್ಲೂ ಹೊರದು ಹೋಗಲ್ಲ, ಗಿಡಕ್ಕೆ ಹೋಗುತ್ತೆ. ಹಂಗಾಗಿ ಅದು ಬಹಳ ಮಟ್ಟಿಗೆ ಅನುಕೂಲ ಆಗುತ್ತೆ ಸರ್. ಈಗ ಆಯ್ ನೀರ್ ಬಿಟ್ಟಾಗ ಏನಾಗುತ್ತೆ ಅಂದ್ರೆ ಸುಮ್ಮನೆ ಹೊರ್ಕೊಂಡು ಹೋಗ್ತದೆ, ಸೈಡ್ಗೆ ಎಲ್ಲೇ ಹೋಗ್ತದೆ. ಈಗ ನಾವು ಹಾಕಿರ್ತಕ್ಕಂಥ ಗಿಡಕ್ಕೆ ಅದು ಸಿಗಲ್ಲ ಆಹಾರ, ಬೇರೆ ತಗ ಎಲ್ಲ ಹೋಗಿ ವೇಸ್ಟ್ ಭೂಮಿಯಲ್ಲಿ ಹುಲ್ ಬೆಳೆಯಕ್ಕೆ ಇನ್ನೊಂದು ಬೆಳೆಯಕ್ಕೆ ಅನುಕೂಲ ಆಗುತ್ತೆ. ಗೊಬ್ಬರ ಎಲ್ಲ ಹರಿದೋಗುತ್ತೆ, ಕಳೆನೂ ಸಾಕಷ್ಟು ಬೆಳೆಯುತ್ತೆ ಕಳೆಯನ್ನ. ಅದರಿಂದ ಇದು ಡ್ರಿಪ್ ಇಂದ ಬಹಳ ಅನುಕೂಲ, ಆಳ್ವ ನೆನೀತತೆ, ಚೆನ್ನಾಗಿ ಗಿಡಕ್ಕೂ ಸಮೃದ್ಧಿ ಆಗಿದ್ದಿರುತ್ತೆ, ಆಮೇಲೆ ಬಹಳ ಮಟ್ಟಿಗೆ ಬಹಳ ಅನುಕೂಲ ಆಗುತ್ತೆ ಸರ್. ಅದು ಈ ಅಡಿಕೆ ನಾಟಿ ಮಾಡಿದಾಗ ಒಂದು 3-4 ವರ್ಷದವರೆಗೂ ಕೆಲವರೆಲ್ಲ ಅಂತರ ಬೆಳೆಯಾಗಿ ಪಪ್ಪಾಯ ಬಾಳೆ ಈ ತರ ಎಲ್ಲ ಅಂತರ ಬೆಳೆಗಳು ಬೆಳೀತಾರೆ, ತರಕಾರಿ ಬೆಳೀತಾರೆ, ಹೂವು ಬೆಳೀತಾರೆ, ಶೇಂಗಾ ಬೆಳೀತಾರೆ, ನೀವೇನಾದ್ರೂ ಅಂತರ ಬೆಳೆಗಳು ಬೆಳೆದ್ರ ಸರ್? ಅದರಲ್ಲಿ ನಾವು ಇದು ಪಪ್ಪಾಯಿ ಹೂವನ್ನ ಬಾಳೆ ಬೆಳೆಯಕ್ಕಂತ ಇದು ಮಾಡಿದ್ವಿ ಸರ್. ಬಾಳೆ ಬೆಳೆಯಕ್ಕೆ ಗಿಡ ಏನಾಗುತ್ತೆ ಅಂದ್ರೆ ಹೋಗುವ ಬೆಳೆದ್ ನಾವಲ್ಲಿ ಒಂದ್ಸಲ ಫಸ್ಟ್ಗೆ ಸ್ಟಾರ್ಟಿಂಗ್ ಇದಕ್ಕಿನ ಒಂದು 10 ವರ್ಷದ ಕೆಳ ಮಾಡಿದಾಗ ಆ ಟೈಮ್ನಲ್ಲಿ ಹಾಕಿದ್ವಿ ಸರ್. ಅದೇನಾಗುತ್ತೆ ಗಣ್ಣಿನಿಂದ ಗಣ್ಣಿಗೆ 3-4 ಬಟ್ಟು 1 ಇಂಚ್ 2 ಇಂಚ್ ಬಿಟ್ಕೊಂತ ಹೋಗ್ಬೇಕು. ಅದು ಆ ಥರ ಬಿಡಲ್ಲ ಸರ್. ನಾವು ಬಾಳೆ ಹಾಕಿದಾಗ ಏನಾರು ಬೇರೆ ಏನಾರು ದೊಡ್ಡ ಫಸಲು ಹಾಕಿದಾಗ ಏನಾಗುತ್ತೆ ಬಹಳ ಒಂದು ಗೇಣ್ಗಟ್ಲೆ ಬಿಟ್ಕೊಂತ ಹೋಗ್ಬಿಡುತ್ತೆ ಮರ. 8-10 ಅಂದ್ರೆ ನಮ್ಗೆ ಒಂದು 40 ಗಳ ತಗೊಂಡ್ ಕೊಯ್ಯಕ್ ಹೋದ್ರೆ ಸಿಗದಂಗ್ ಮೇಕ್ ಹೋಗ್ಬಿಡುತ್ತೆ. ಆಮೇಲೆ ಗಾಳಿ ಒತ್ತಡಕ್ಕೆ ತಡಿಯಲ್ಲ ಮರ, ಬೋಗುವಾಗ ಕುಷ್ಟವಾಗ ದಪ್ಪ ಬರಲ್ಲ ಸೈಜ್ ಬಡ್ಡೆ, ಸುಮ್ನೆ ಎತ್ತರ ಬೆಳೀತದಷ್ಟೇ. ಹಂಗಾಗಿ ನಾವ್ ಅದನ್ನೇನು ಮಾಡಕ್ ಹೋಗಿಲ್ಲ ಸರ್. ಏನ್ ಅಂತರ್ ಬೆಳೆ ಏನು ಮಾಡಕ್ ಹೋಗಿಲ್ಲ. ಈಗ ಅಡಿಕೆ ತೋಟಕ್ಕೆಲ್ಲ ಮೇಲ್ ಗೊಬ್ಬರ ಕೊಡ್ತಾರೆ ವರ್ಷಕ್ಕೊಂದ್ಸರಿ 2 ಸರಿ ಎಲ್ಲ ರೈತರು, ನೀವು ಏನಾದ್ರೂ ಮೇಲ್ ಗೊಬ್ಬರ ಕೊಡ್ತೀರಾ ಸರ್? ಕೊಟ್ಟಿಗೆ ಗೊಬ್ಬರ, ಅದ್ರ ಜೊತೆಗೆ ಒಂದ್ ಸ್ವಲ್ಪ ಸರ್ಕಾರಿ ಗೊಬ್ಬರ ಜಾಸ್ತಿ ಕೊಡಬಾರ್ದು ಸರ್. ಸರ್ಕಾರಿ ಗೊಬ್ಬರ ಜಾಸ್ತಿ ಕೊಟ್ರೆ ಅದು ಅದಕ್ಕೆ ಅವಲಂಬನೆ ಆಗಿಬಿಡುತ್ತೆ. ಸರ್ಕಾರಿ ಗೊಬ್ಬರ ಜಾಸ್ತಿ ಕೊಟ್ಟಾಗ ಆಮೇಲೆ ರೋಗ ರುಜಿನಗಳಿಗೆ ತಡೆಗಟ್ಟ ಒಂದು ಶಕ್ತಿ ಇರಲ್ಲ ಸರ್ಕಾರಿ ಗೊಬ್ಬರಕ್ಕೆ. ಕೊಟ್ಟಿಗೆ ಗೊಬ್ಬರದಿಂದ ನಾವು ತಡೆಗಟ್ಟಂತ ನಿಯಂತ್ರಣ ಶಕ್ತಿ ಇರುತ್ತೆ, ಅದರಿಂದ ನಾವು ಕೊಟ್ಟಿಗೆ ಗೊಬ್ಬರನೇ ಬಳಸ್ತೀವಿ ಸರ್. ನೀವ್ ಹೇಳ್ದಂಗೆ ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಸಿದಾಗ ಅವು ಕಿರ್ಗಣಿ ಬೆಳೆಯೋದಿಲ್ಲ, ಗಣ್ಣುಗಳು ದೊಡ್ಡದಾಗ ಹೋಗ್ಬಿಡುತ್ತೆ, ಮೇಲೆ ಹೋಗ್ಬಿಡುತ್ತೆ, ತುಂಬಾ ಲೈಫ್ ಇರಲ್ಲ ಇರಲ್ಲ. ಸುಮ್ನೆ ಏನು ಹೋಟ್ಲ ಊಟ ಮಾಡಿದಂಗ ಸರ್, ಸ್ವಲ್ಪ ಹೊತ್ತು ಹಾಕ್ಲು ಮತ್ತೆ ಹೊಟ್ಟೆ ಸಿಗ್ತದ ಆ ಟೈಪ್ ಆಗುತ್ತೆ ಸರ್. ವರ್ಷಕ್ಕೆ ಎಷ್ಟು ಸರಿ ಕೊಡ್ತಾರೆ ಮೇಲ್ ಗೊಬ್ಬರ ಸರ್? ವರ್ಷಕ್ಕೆ ಕೊಟ್ಟಿಗೆ ಗೊಬ್ಬರ ಒಂದೇ ಸಲ ಒಂದೇ ಸರಿ ಕೊಡ್ತಾರೆ. ಈ ಕೆಲವರು ಎರಡು ಟೈಮ್ ಕೊಡ್ತಾರೆ ರಾಸಾಯನಿಕ ಗೊಬ್ಬರಗಳನ್ನ, ಅದು ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ಕೊಟ್ಕೊಂತಾರೆ. ಒಟ್ಟು ಒಂದ್ ಟೈಮ್ ಸ್ಟಾರ್ಟಿಂಗ್ ಮಳೆ ಸ್ಟಾರ್ಟ್ ಆಗುತ್ತಲ್ಲ ಆ ಟೈಮ್ನಲ್ಲಿ ಒಂದ್ ಟೈಮ್ ಸಾಕು. ಮತ್ತೆ ಈ ಅಡಿಕೆಗೆಲ್ಲ ಸಾಕಷ್ಟು ರೋಗ ಬರುತ್ತೆ ಅಂತಾರೆ, ಏನೇನು ರೋಗ ಬರ್ತವೆ ಸರ್? ಇದು ಕೆಂಪು ಜಿಗೆ ರೋಗ ಬರುತ್ತೆ, ಆಮೇಲೆ ಎಡಮುಂಡಿಗೆ ರೋಗ ಅಂತ ಬರುತ್ತೆ, ಆಮೇಲೆ ಕೆಲವು ಸುಳಿ ಇದಾಗಿ ಸುಳಿ ರೋಗ ಅಂತ ಬರುತ್ತೆ ಸರ್. ಅದು ಅತಿ ಹೆಚ್ಚು ಮಳೆಗಾಲ ಆಗಿ ನೀರು ಹೊರಗೆಲ್ಲಿ ಹೋಗದಂಗೆ ಅದೇ ಭೂಮಿಯಲ್ಲೇ ಇದ್ದು ಇದಾದಾಗ ಸುಳಿ ರೋಗ ಜಾಸ್ತಿ ಅದು. ಆಮೇಲೆ ಎಡಿಮುಂಡಿ ರೋಗ ಅಂದ್ರೆ ಈ ಹೊರಗಡೆಯಿಂದ ಮಣ್ಣು ಜಾಸ್ತಿ ಯಥೇಚ್ಛವಾಗಿ ಹೊಡಿತಾರೆ ಸರ್. ಹೆಂಗೆ ಅಂದ್ರೆ ನಮ್ದು ಕೆರೆ ಮಗ್ಲಗೆ ತೋಟ ಐತಿ ಅನ್ನೋದು ಲೋಡ್ ಲೋಡ್ ತಂದು ಹಂಗೆ ಮನಗ್ಸೋದು ಯಾವ್ದಕ್ಕೆ ಅದು ಸರ್. ನಮ್ಮ ಇದ್ರಲ್ಲಿ ಹೆಂಗೆ ಮೈಯಲ್ಲಿ ಹೆಂಗೆ ಕೂದಲುಗಳು ಹೆಂಗೆ ಅದಾವ ಇದ್ರಾಗೆ ಚರ್ಮದಾಗೆ ಆ ಥರ ಐತೆ ಮಣ್ಣು ಹೊಡಿಬೇಕು. ನಾವು ಒಂದ್ ಹತ್ರ ಸ್ಟಾಕ್ ಮಾಡ್ಕೊಂಡು ವರ್ಷ ಸ್ವಲ್ಪ ಹಾಕಿದ್ರೆ ಅದು ತೋಟಕ್ಕೆ ಅನುಕೂಲ ಆಗುತ್ತೆ. ಇವ್ರೇನ್ ಮಾಡ್ತೀವಿ ಐತ್ ಬಿಡು ಅನ್ನೋದು ಲೋಡ್ ಗಟ್ಲೆ ನೂರಾರು ಲೋಡ್ ಹೊಡಿಸಿ ಅದೇನಾಗುತ್ತೆ ರೋಗಕ್ಕೆ ತುತ್ತಾಗ್ಬಿಡುತ್ತೆ ಸರ್. ಅದರಿಂದ ಸ್ವಸ್ವಲ್ಪ ಸ್ವಸ್ವಲ್ಪ ಕೊಡೋದ್ರಿಂದ ವರ್ಷ ಕೊಟ್ಕೊಂತ ಕೊಟ್ಕೊಂತ ಹೋಗೋದ್ರಿಂದ ಏನ್ ತೊಂದ್ರೆ ಆಗಲ್ಲ ಸರ್. ಯಥೇಚ್ಛವಾಗಿ ಹೊಡೆಯೋದ್ರಿಂದ ತೊಂದರೆ ಆಗುತ್ತೆ. ಬೇರುಗಳಿಗೆ ಬೇರುಗಳಿಗೆ ಗಾಳಿ ಆಡ್ದಂಗಾಗಿ ಎಲ್ಲ ತೊಂದರೆ ಆಗುತ್ತೆ ಮತ್ತೆ ಈ ತರ ಕೀಟ ರೋಗಗಳು ಬಂದಾಗ ಯಾವ ರೀತಿ ಹತೋಟಿ ಮಾಡ್ತೀರ ಸರ್? ತೋಟಗಾರಿಕೆ ಇಲಾಖೆಗೆ ಹೋಗಿ ಅವರು ಕೊಡ್ತಕ್ಕಂತ ಔಷಧಿಗಳು ಗೊಬ್ಬರಗಳು ಅದ್ ಯಾವ ತರ ಹೆಂಗ್ ಸಿಂಪರಣೆ ಮಾಡ್ಬೇಕು ಏನು ಎತ್ತ ಅಂತ ಅವ್ರು ಹೇಳ್ತಾರೆ. ಆಲ್ಮೋಸ್ಟ್ ಆಲ್ ಕ್ಲೀನ್ ಕೊಟ್ಟಿಗೆ ಗೊಬ್ಬರ ಕೊಟ್ಕೊಂಡು ಅದನ್ನ ಮಣ್ಣು ಮಿತವ್ಯಯವಾಗಿ ಬಳಸ್ಕೊಂಡು ಮಾಡ್ಕೊಂಡ್ರೆ ರೋಗ ಬರೋದು ಕಡಿಮೆನೆ. ಬಟ್ ಆದ್ರೂ ಏನಾದ್ರೂ ಅಂತ ಸಂದರ್ಭ ಬಂದಾಗ ಅದನ್ನ ರೋಗ ನಿರೋಧಕ ಇದು ಮಾಡ್ಕೊಂಡು ಅಳವಡಿಸ್ಕೊಂತೀವಿ ಸರ್. ಮತ್ತೆ ಈಗ ಅಡಿಕೆ ಎಲ್ಲ ಫಸಲಿ ಬರ್ಬೇಕಂದ್ರೆ ಎಷ್ಟು ವರ್ಷ ಕಾಪಾಡಬೇಕಾಗತ್ತೆ ಸರ್? ಕನಿಷ್ಠ ಅಂದ್ರೆ 5-6 ವರ್ಷಕ್ಕೆ ಬರುತ್ತೆ ಸರ್. ಆದ್ರೆ ಫುಲ್ ಫಸಲು ಕರೆಕ್ಟ್ ತಾಬೇಕು ಅಂದ್ರೆ 7-8 ವರ್ಷ ಬೇಕು ಸರ್. 7-8 ವರ್ಷ ಬೇಕು. ಪೂರ್ತಿ ತೋಟ ಎಲ್ಲ ಒಂದೇ ಸಮನಾಗೆ ಕ್ಲೀನ್ ಬೇಕು ಅಂದ್ರೆ 7-8 ವರ್ಷ ಬೇಕು. 5 ವರ್ಷಕ್ಕೆ ಉಸಿ ಹೊಡಿತೈತೆ. 6ನೇ ವರ್ಷ ಕೆಲವು ಗಿಡ ಫಸಲು ಹಿಡಿತದೆ, ಕೆಲವು ಗಿಡ ಫಸಲು ಹಿಡಿಯಲ್ಲ. 7-8 ವರ್ಷದಾಗೆ ಒಳ್ಳೆ ಫುಲ್ ರೈತರಿಗೆ ಒಳ್ಳೆ ಬೆಳೆ ಸಿಗೋದು 7-8 ವರ್ಷಕ್ಕೆ ಸಿಗುತ್ತೆ. ಅಡಿಕೆನ ಒಕ್ಕಣೆ ಯಾವ ರೀತಿ ಮಾಡ್ತಾರ ಸರ್? ಮೊದ್ಲೆಲ್ಲ ನಾವೇ ಸುಲ್ಸಿ ಲೇಬರ್ಗಳು ಅವಾಗ ಬಹಳ ಮಟ್ಟಿ ಬರೋರು, ಆಮೇಲೆ ಸುಲಿಗೆರು ಸಿಗಾರು, ಆಮೇಲೆ ರೈತರ ಮನೆಯಲ್ಲಿ ಹೆಣ್ಮಕ್ಳುಗಳು ಅಡಿಗೆ ಮಾಡೋಕ್ಕೂ ತೊಂದಿಲ್ದಂಗೆ ನಡೀತಿತ್ತು. ಅವಾಗೆಲ್ಲ ಏನ್ ಮಾಡ್ತಿದ್ವಿ ಅಂದ್ರೆ ನಾವೇ ಸ್ವಂತಕ್ಕೆ ಸುಲ್ಸಿ ಒಣಗಿಸಿ ಬೇಯಿಸಿ ಎಲ್ಲ ಮಾಡಿ ಮಾರಾಟ ಮಾಡ್ತಿದ್ವಿ. ಈಗ ಏನಾಯ್ತು, ಎಲ್ಲದು ಪ್ರಾಬ್ಲಮ್ ಸರ್. ಈಗ ಇರೋರು ಒಬ್ಬೊಬ್ರು ಇದೀವಿ, ಹಂಗಾಗಿ ಏನ್ ಮಾಡ್ತೀವಿ ಅಂದ್ರೆ ಮಿಷಿನ್ಗಳಲ್ಲಿ ಕೆಲವರು ಸುಲ್ಸಿ ಒಣಗಿಸ್ಕೊಂಡು ಬೇಯಿಸಿ ಒಣಗ್ತಾರೆ, ಕೆಲವರು ಹಸೆಕಾಯಿ ತೂಕನೇ ಕೊಡ್ತಾರೆ, ಕೆಲವರು ಒಣಡಿಕೆ ಕೊಟ್ಟು ಒಂದೇ ಸಲ ದುಡ್ಡು ಇಸ್ಕೊಂತಾರೆ, ಆ ತರ ಮಾಡ್ಕೊಂತಾರೆ ಸರ್. ಯಾವ ತರ ಮಾಡಿದ್ರೆ ರೈತರಿಗೆ ಅನುಕೂಲ ಅಂತೀರ ಸರ್? ಸ್ವಂತಕ್ಕೆ ಮಾಡಿದ್ರೆ ಅನುಕೂಲನೇ ಅನನುಕೂಲನಲ್ಲ ಅದು. ನಾವು ಮಾಡಿದ್ರೆ ಗೋಟು ಗೊರ್ಬಲ್ನಾಗೆ ಅದಷ್ಟು ಹೋಗುತ್ತೆ. ನಾವು ಸ್ವಂತಕ್ಕೆ ಏನ್ ಮಾಡಿದ್ರು ತೋಟ ಮಾಡಿದ್ರೆ ಸುಲಿಗೆರ್ದು ಕೊಯ್ಲದು ಎಲ್ಲ ಹೋಗುತ್ತೆ, ನಮ್ಗೆ ಒಳ್ಳೆ ಅಡಿಕೆ ಸಿಗುತ್ತೆ. ಆದ್ರೆ ಮನೇಲಿ ಮಾಡೋರಿಲ್ಲ ಅಂತಂದೇಳಿ ಈ ತರ ಮರೆ ಹೋಗಿದ್ದೀವಿ ಅಷ್ಟೇ, ಇನ್ನೇನಿಲ್ಲ. ಹಂಗಾದ್ರೆ ಈಗ ನೀವೆಲ್ಲ ಯಾವ ರೀತಿ ಮಾಡ್ತೀರ? ನೀವೇನ ಕೇಣಿ ಕೊಡ್ತಿರೋ ಅಥವಾ ಹಸಿಕಾಯಿನೇ ಮಾರಾಟ ಮಾಡ್ತಿರೋ? ಮೊದ್ಲೆಲ್ಲಾನ ಅದೇ ತರ ಇದ್ ಮಾಡಿದ್ವಿ ಸರ್. ನಾವು ಸುಲ್ಸಿ ಬೇಯಿಸಿ ಒಣಗಿಸಿ ಆಮೇಲೆ ಮಾರಾಟ ಮಾಡ್ತಿದ್ವಿ ಮಾರ್ಕೆಟ್ಗೆ ಹೋಯ್ದು. ಈಗೆಲ್ಲ ಇತ್ತಿತ್ತಲಾಗೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಒಂದ್ ಸ್ವಲ್ಪ ನಾವು ಅಣ್ಣ ತಮ್ಮಗಳು ಡಿವೈಡ್ ಆಗಿ ಎಲ್ಲ ಒಂದ್ ಸ್ವಲ್ಪ ಅಚ್ಚುಕಟ್ಟಾದಿಂದೆ ಕೇಣಿ ಕೊಡಕೈತಿ, ಕೇಣಿನೇ ಕೊಟ್ಬಿಡ್ತೀವಿ. ಅದು ಈಗ ಒಣಡಿಕೆಗೂ ಕೊಟ್ರು, ಕೆಲವರು ಕೊಡ್ಬೇಕಾರೆ ಒಂದ್ ಸ್ವಲ್ಪ ಅದು ಗೋಟು ಗೊರ್ಬಲು ಅವೆಲ್ಲ ಒಂದ್ ಸ್ವಲ್ಪ ಅವೆಲ್ಲ ಇದಾಗುತ್ತೆ ಅಂತಂದು ಹೇಳಿ ಕೇಣಿನೇ ಕೊಟ್ಟು ಒಂದ್ ಸಲ ದುಡ್ಡು ಇಸ್ಕೊಂಡು ಒಂದ್ ಟೈಮ್ ಎರಡು ಟೈಮ್ ಮಾತಾಡ್ಕೊಂಡಂಗೆ ದುಡ್ಡು ಇಸ್ಕೊಂಡು ಸುಮ್ಮನೆ ಬಿಡ. ಕೇಣಿ ಅಂದ್ರೆ ವರ್ಷಕ್ಕೆ ಎಷ್ಟು ಕೊಡ್ತಾರೆ ಸರ್? ಅದು ಫಸ್ಲ್ ಹೆಂಗ್ ಹಿಡಿದಿರ್ತತ, ಎಕರೆಗೆ ಯಾವ ಮಟ್ಟಕ್ಕೆ ಫಸ್ಲ್ ಹಿಡಿದಿರ್ತತ ಅದ್ರ ಮೇಲೆ ಡಿಪೆಂಡ್ ಮಾಡ್ತಾರೆ. ಡಿಪೆಂಡ್ ಆಗುತ್ತೆ ಸರ್. ಈಗ ನಿಮ್ಗೆ ಎಷ್ಟು ಎಕರೆ ತೋಟ ಆಗಲಿ ಫಸ್ಲಿ ಬಂದಿದೆ ಈಗ ಸರ್? 2 ಎಕರೆಲ್ಲಿ ಫಸ್ಲ್ ಐತೆ. 2 ಎಕರೆಲ್ಲಿ ಬಂದ ಸರ್. ಎಷ್ಟು ಲಕ್ಷ ರೂಪಾಯಿ ಕೇಣಿ ಕೊಡ್ತೀರ ಸರ್? ಅದು ಮುಂಚೆ ಎಲ್ಲ ನಾವು 8-10 ಲಕ್ಷ ರೂಪಾಯಿ ತನಕ ಹೋದ್ ಸರ್. ಈಗ ಇತ್ತಿತ್ತಲಾಗೆ ಒಂದ್ ಸ್ವಲ್ಪ ಇದಾದ ನಂಗೆ ಒಂದ್ ಸ್ವಲ್ಪ ಡಿಮ್ಯಾಂಡ್ ಆಗ್ತಾ ಇದಾವ ಸರ್. ಈಗೆಲ್ಲ ಏನ್ ಹೆಂಗ್ ಕೊಡ್ತಾರೆ, ಏನ್ ರೇಟಿಗೆ ಕೊಡ್ತಾರೆ ಕೇಣಿನ? ಕೇಣಿ ಇವಾಗೆಲ್ಲ ಫಸ್ಲುಗಳು ಯಥೇಚ್ಛವಾಗಿದ್ರೆ ಇಳುವರಿ ಚೆನ್ನಾಗಿದ್ರೆ ಅದೇ ಅದೇ ರೇಂಜ್ಗೆ ಹೋಗ್ತಾವ ಸರ್. ಇಲ್ಲ ಅಂದ್ರೆ ಒಂದ್ ಸ್ವಲ್ಪ 4-5 ಲಕ್ಷ ಹಿಂಗ್ ಒಂದ್ ಸ್ವಲ್ಪ ಒಂಚೂರು ಒಳಗೆ ಇದಾಗ್ತಾವ ಸರ್. 7-8 ಟೈಪ್ ಆಗ್ತದ ಸರ್. ಈಗ 7-8-10 ಲಕ್ಷಕ್ಕಟ್ಲೆ ನೀವು ಕೇಳಿ ಕೊಟ್ರೆ ಒಂದ್ ವರ್ಷಕ್ಕೆ ತೋಟಕ್ಕೆಲ್ಲ ಎಷ್ಟು ಖರ್ಚು ಬರುತ್ತೆ ನಿಮ್ಗೆ ಸರ್? ಅದು ಖರ್ಚು ಬಹಳ ಬರುತ್ತೆ ಸರ್ ಅದು. ಯಾಕೆಂದ್ರೆ ತೋಟಕ್ಕೆ ಒಳಗೆ ಹೋಗಕ್ಕೆ ಎಲ್ಲ ನಿರ್ವಹಣೆ ಒಳಗೆ ಒಯ್ಯಕ್ಕೆ ಮಾಡಕ್ಕೆಲ್ಲ ಲೇಬರ್ಗಳೇ ಮೇಂಟೈನ್ ಮಾಡ್ಬೇಕು. ಹಂಗಾಗಿ ತೋಟ ಒಡಿಸೋದು ಮತ್ತೆ ಮೇಲ್ ಗೊಬ್ಬರ ಕೊಡೋದು ಅದೆಲ್ಲ ಒಂದ್ ಸ್ವಲ್ಪ ಬರುತ್ತೆ ಸರ್. ಖರ್ಚೇನಿಲ್ಲ ಅನ್ನಂಗಿಲ್ಲ. ಇವತ್ತಿನ ಕಾಲದ ಇದ್ರಲ್ಲಿ ಲೇಬರ್ ಕಾಸ್ಟ್ಲಿ ಇರೋದ್ರಿಂದ ಖರ್ಚು ಬರುತ್ತೆ. ಲೇಬರ್ಗಳೆಲ್ಲ ಸಿಗ್ತಾರ ಗೊಬ್ಬರ ಹಾಕ್ಲಿಕ್ಕೆ ಅದಕ್ಕೆಲ್ಲ? ಸಿಗ್ತಾರೆ ಸರ್. ಸಿಗ್ತಾರೆ. ತೋಟಕ್ಕೆಲ್ಲ ಈಗ ಕೆಲವ್ರು ಏನಾಗತ್ತಂದ್ರೆ ಮಧ್ಯದಲ್ಲಿ ದಾರಿ ಬಿಟ್ಕೊಂಡಿರೋದಿಲ್ಲ, ಒಂದ್ ಕಡೆ ಹಾಕಿಬಿಟ್ಟು ಗೊಬ್ಬರ ಮಣ್ಣು ಅದನ್ನೆಲ್ಲ ಒತ್ತಾಕ್ಬೇಕಾಗತ್ತೆ, ಸಾಕಷ್ಟು ಜನ ಕೂಲರ್ ಬೇಕಾಗತ್ತೆ. ಒಂದ್ ವ್ಯವಸ್ಥಿತವಾಗಿ ತೋಟ ಮಾಡ್ಬೇಕಾಗತ್ತೆ, ಮಧ್ಯದಲ್ಲಿ ಸುತ್ತ ದಾರಿ ಬಿಟ್ಕೊಂಡಿದ್ರೆ ಅನುಕೂಲ ಆಗುತ್ತೆ. ನೀವು ಯಾವ ರೀತಿ ಮಾಡಿದ್ರಿ ಸರ್? ಹೆಂಗೆ ಅಂದ್ರೆ ಬಹಳ ಜಮೀನ್ ಇರ್ತತೆ, ಒಂದ್ 10 ಎಕರೆ 20 ಅರವತ್ತು ಎಕರೆ ಐವತ್ತು ಎಕರೆ ತೋಟ ಇರ್ತೈತಿ. ಅಂತಾರೆ ಏನ್ ಮಾಡ್ತಾರೆ, ಆ ನಡುವೆ ಇಷ್ಟಿಷ್ಟು ಎಕರೆಗೆ ಒಂದು ಹತ್ತು ಎಕರೆ ಒಂದು ಪ್ಲಾಟ್ ಇತ್ತು ಅಂದ್ರೆ ಐದು ಎಕರೆ ನಡುವೆ ಒಂದು ದಾರಿ ಬಿಟ್ಕೊಂತಾರೆ, ಮತ್ತೆ ಒಂದ್ ಎರಡೆರಡು ಮೂರ್ ಮೂರ್ ಎಕರೆಗೆ ಒಂದೊಂದ್ ಹತ್ರ ಇದ್ ಮಾಡ್ಕೊಂತಾರೆ. ಆತರ ಎಲ್ಲ ಮಾಡ್ಕೊಂಡ್ ಮಾಡ್ತಾರೆ ಸರ್. ಜಮೀನು ಅಚ್ಚುಕಟ್ಟಾಗಿದ್ದಾಗ ಅದರಲ್ಲೇ ಆದಾಯ ತಗೋಬೇಕು ಅಂದಾಗ ಮತ್ತೆ ಅವಾಗ ಒಂದ್ ಸ್ವಲ್ಪ ತ್ರಾಸ ಆದ್ರೆ ಆಗ್ಲಿ ಅಂತ ಹೇಳಿ ಈ ತರ ಮಾಡ್ತಾರೆ. ಒಟ್ಟಾರೆಯಾಗಿ ನಿಮ್ಗೆ ಅಡಿಕೆ ತೋಟದಲ್ಲಿ ಲಾಭ ಚೆನ್ನಾಗಿ ಬರ್ತದೆ? ಲಾಭ ಇದೆ ಇದೆ ಸರ್, ಲಾಭ ಇದೆ ಅದು. ಆಮೇಲೆ ಬೇರೆ ಬೆಳೆಗಳೆಲ್ಲ ಮೆಕ್ಕೆಜೋಳ ಇವನ್ನೆಲ್ಲ ಬೆಳಿತೀವಲ್ಲ ಸರ್, ಅವರಲ್ಲಿ ಏನಾಗುತ್ತೆ ಪ್ರತಿ ವರ್ಷ ಬಂಡವಾಳ ಹಾಕ್ಬೇಕು ತೆಗಿಬೇಕು ಹಾಕ್ಬೇಕು ತೆಗಿಬೇಕು. ಆಮೇಲೆ ಪ್ರತಿಯೊಂದು ಲೆಕ್ಕ ಇಟ್ಟು ವ್ಯವಸಾಯ ಮಾಡಿದ್ರೆ ಏನು ಉಳಿಯಲ್ಲ ಸರ್ ಅದರಲ್ಲಿ. ಹಂಗಾಗಿ ಇದು ತೋಟಗಾರಿಕಾ ಬೆಳೆ ಏನಪ್ಪ ಅಂದ್ರೆ, ಈಗ ಒಂದು ವರ್ಷ ಗಿಡ ನೆಟ್ವಿ ಅಂದ್ರೆ ಸುಮಾರು 40-50 ವರ್ಷಗಟ್ಟಲೆ ಅದನ್ನ ಅಗ್ಲಲ್ಲ ಏನು ಮಾಡಂಗಿರ್ಲಿ, ಏನು ಗೊಬ್ಬರ ಅದು ನೋಡ್ಕೊಂಡು ಇದು ಮಾಡ್ಕೊಂಡು ಅದು ಅಲ್ಪ ಸ್ವಲ್ಪ ಕಡಿಮೆ ಇದು ಕೊಟ್ಟರು ಅದು ಲಾಭದಾಯಕ ಅಂತ ಅನಿಸ್ತದೆ. ಈಗ 2 ಎಕರೆ ತೋಟ ಅಲ್ಲಿ ಫಸಲಿ ಬಂದಿದೆ ಅಂತಂದ್ರೆ ಅಡಿಕೆ ತೋಟ ಫಸಲಿ ಬಂದ್ರೆ ತೋಟದಲ್ಲಿ ಕೆಲವರೆಲ್ಲ ಅಂತರ ಬೆಳೆಯಾಗಿ ವಿಳ್ಳೆದೆಲೆ ಕಾಳುಮೆಣಸು ಈ ಸಾಂಬಾರ್ ಬೆಳೆಗಳಂತ ಏಲಕ್ಕಿ ಇಂಥವೆಲ್ಲ ಬೆಳೀತಾರೆ, ಕೋಕೋ ಈ ತರ ನೀವೇನು ಯಾವ ತರ ಅಂತರ ಬೆಳೆಗಳೇನು ಬೆಳೀತಾರೆ? ಅಲ್ಲಿ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ನಾವು ಒಂದ್ ಸ್ವಲ್ಪ ಗುಡ್ಡ ನಿಯರ್ ಇರೋದ್ರಿಂದ ನಮಗೆ ಮಳೆಗಾಲ ಸ್ಟಾರ್ಟ್ ಆಯ್ತು ಅಂದ್ರೆ ತಡ ಮಾಡಲ್ಲ ಸರ್, ಮಳೆ ಟಚ್ ಆಯ್ತು ಅಂದ್ರೆ ಮುಗೀತು ಸ್ಟಾರ್ಟಿಂಗ್ ನಿಂದ ಹಿಡಿದು ಲಾಸ್ಟಿಂದ ತನಕ. ಬೇರೆ ಬೆಳೆಗಳು ಮಾಡಿದ್ರೆ ಅವು ತಡಿಯಲ್ಲ ಅದಕ್ಕೆ. ಹಂಗಾಗಿ ನಮ್ಮ ಭಾಗದಾಗ ಅದನ್ನ ಮಾಡೋದು ಒಂದ್ ಸ್ವಲ್ಪ ಕಷ್ಟ. ಅದನ್ನ ಮಾಡ್ಬೇಕು ಅಂತ ಇವರು ನಮ್ಮ ಪ್ರಗತಿಪರ ರೈತರು ಲಿಂಗಾನಾಯ್ಕರವರು ಏಲಕ್ಕಿ ಮಾಡಕ್ಕಂತ ತಂದು ಮಾಡಿದ್ರು, ಅದು ಬರಲಿಲ್ಲ. ಶೀತ ಆಗಿ ಗಿಡ ಟೆಂಪರೇಚರ್ ಜಾಸ್ತಿ ಆಗುತ್ತೆ ಬೇಸಿಗೆಯಲ್ಲಿ, ಆಮೇಲೆ ಮಳೆಗಾಲದಲ್ಲಿ ಶೀತ ಜಾಸ್ತಿ ಆಗುತ್ತೆ, ನಮ್ಮ ಟೆಂಪರೇಚರ್ಗೆ ಒಂದಲ್ಲ ಅಂತಂದೇಳಿ ನಾವು ಅದನ್ನೇನು ಅಳವಡಿಸ್ಕೊಳಕ್ ಹೋಗಿಲ್ಲ ಸರ್. ಮತ್ತೆ ತೆಂಗು ಹಾಕಿದೀವಿ ಅಂತ ಅದೆಷ್ಟು ಎಕರೆ ಇದೆ ತೆಂಗು? ತೆಂಗು ಒಂದ್ 2 ಎಕರೆ ಗಿಡ ಇದಾವ ಸರ್. ಎಷ್ಟಿದಾವ ಗಿಡಗಳು? ಗಿಡ ಒಂದ್ 100 ಗಿಡ ಹತ್ರ ಸರ್. ಅವಾಗ ಎಷ್ಟು ವರ್ಷ ಆಯ್ತು ಸರ್? ಅವಲೆ ಬಾಳದಿಂದ ಅವಲೆ ಒಂದ್ 25-30 ವರ್ಷದ ಮೇಲಾಗಿತ್ತು. ಅಪ್ಪಜರ್ ಹಾಕಿರವು ಎಲ್ಲ ಚೆನ್ನಾಗಿ ಇಳುವರಿ ಒಳ್ಳೆ ಇಳುವರಿ ಐತೆ ಸರ್, ಒಳ್ಳೆ ಚೆನ್ನಾಗಿ ಒಳ್ಳೆ ಕೊಬ್ಬರಿ ಅದು ಒಳ್ಳೆ ಒಳ್ಳೆ ಮೊದ್ಲು ಇದು ಅದು ಈಗಿನ ಇದ್ರ ನಾಟಿ ಕಾಯವು ಜವರಿಕಾಯಿ ಈಗಿನ ಹೈಬ್ರಿಡ್ ತಳಿ ಅಲ್ಲ. ಹೈಬ್ರಿಡ್ ತಳಿಯಲ್ಲಿ ಏನಾಗುತ್ತೆ ಅಂದ್ರೆ ಕೊಬ್ಬರಿ ತೆಳು ಬರುತ್ತೆ ಅಂತ ಟೇಸ್ಟ್ ಬರಲ್ಲ, ರುಚಿಕಟ್ಟು ಬರಲ್ಲ, ಅದು ಸಿಪ್ಪೆ ದಪ್ಪ ಅದು ಏನಾಗುತ್ತೆ ಸಿಪ್ಪೆ ತೆಳು ಬರುತ್ತೆ, ಒಳಗೆ ಕೊಬ್ಬರಿ ಚೆನ್ನಾಗಿ ದಪ್ಪ ಇರುತ್ತೆ. ಆಮೇಲೆ ಎಲ್ಲ ಊಟಕ್ಕೆ ಎಲ್ಲದಕ್ಕೂ ಬಹಳ ರುಚಿಕಟ್ಟ ಬಾರಿ ಚೆನ್ನಾಗಿರುತ್ತೆ ಸರ್, ಬಹಳ ಚೆನ್ನಾಗಿ ಇದಾಗುತ್ತೆ ಒಳ್ಳೆ. ಆಮೇಲೆ ನಾವೆಲ್ಲ ಕೊಬ್ಬರಿನ ಏನ್ ಮಾಡ್ತೀವಿ ಅಂದ್ರೆ ಕೊಬ್ಬರಿ ಕಾಯಿಗೆ ಬಂದಾಗ ಕಾಯಿ ಕೊಡ್ತೀವಿ ಅನುಕೂಲ ಆದ್ರೆ, ಇಲ್ಲ ಅಂದ್ರೆ ಸುಮ್ಮನೆ ಕೊಬ್ಬರಿ ಕಾಯಿ ಕೈ ಬಿಟ್ಬಿಡ್ತೀವಿ. ಕೊಬ್ಬರಿ ಮಾಡ್ತಾರೆ. ಇನ್ನು ಕೆಲವು ರೈತರು ಎಳ್ನೀರ್ ಮಾರಾಟ ಮಾಡ್ತೀವಿ ಲಾಭದಾಯಕ ಅಂತಾರೆ. ಎಳ್ನೀರು ಅಂದ್ರೆ ಸ್ಟಾರ್ಟಿಂಗ್ ಏನಕ್ಕೆ ಅದನ್ನ ಎಳ್ನೀರ್ ಮಾರಾಟ ಮಾಡ್ತಾರೆ ಅಂದ್ರೆ ಸರ್, ಗಿಡ ಚಿಕ್ಕದಿದ್ದಾಗ 1 ವರ್ಷ 2 ವರ್ಷ 3 ವರ್ಷ 4 ವರ್ಷ 5 ವರ್ಷ ತನಕ ಹಿಂಗ್ ಕೈ ಇಟ್ಟು ಯಾರಾದ್ರೂ ಹಿಂಗ್ ಹೊಲ್ದಾಗ ಹೋದಾಗ ಹಿಂಗ್ ಯಾರು ಆಳು ಕಾಳುಗಳು ಅವ್ರು ಇವ್ರು ಹಿಂಗ್ ಹೋದಾಗ ಹಿಂಗ್ ಮೇಲೆ ಕೈ ಇಟ್ಟಿಗೆ ಸಿಗ್ತಾವ ಗಿಡಕ್ಕೆ. ಆ ಟೈಮ್ನಲ್ಲಿ ಏನ್ ಮಾಡ್ತಾರೆ, ನಮ್ ಕೈ ಸಿಗಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಎಳ್ನೀರ್ ಕೊಟ್ಬಿಡ್ತಾರ. ಅವಾಗ ಎಳ್ನೀರ್ ಕೊಡೋದ್ರಿಂದ ಗಿಡ ಅಂತ ಒಂದು ಇದಾಗಲ್ಲ, ಮುಂದೆ ಬರ್ತಕ್ಕಂಥ ಬೆಳಿಗೆ ಅಂತ ಉತ್ಕೃಷ್ಟವಾದ ಬೆಳೆ ತಗೋಣಕ್ಕೆ ಆಗಲ್ಲ ಅಂತ ನನ್ನ ಅನಿಸಿಕೆ. ಆಮೇಲೆ ಸೈಜ್ ಬರಲ್ಲ, ಎಳ್ನೀರ್ ಕೊಟ್ಟಾಗ ಏನಾಗುತ್ತೆ ಗಿಡ ವೀಕ್ ಆದಾಗ ಕಾಯಿ ಸೈಜ್ ಬರಲ್ಲ. ಮತ್ತೆ ಇನ್ನು ಕೆಲವು ರೈತರು ಕಾಯಿ ಮಾರಾಟ ಮಾಡ್ತಾರೆ, ಕೆಲವು ಕೊಬ್ಬರಿ ಮಾರಾಟ ಮಾಡುತ್ತಾರೆ, ಯಾವ್ದು ಅನುಕೂಲ ಅಂತ ರೈತರಿಗೆ? ಸರ್, ಕೊಬ್ಬರಿ ಮಾರಾಟ ಮಾಡೋದು ಅನುಕೂಲನೇ. ಹೆಂಗೆ ಅಂದ್ರೆ ಅದು ಸಣ್ಣದು ಆಯ್ತು ದೊಡ್ಡದು ಆಯ್ತು ಯಾವುದು ಗ್ರೇಡ್ ಮಾಡಲ್ಲ ಅದರಲ್ಲಿ. ಕೊಬ್ಬರಿ ನಾವು ಮಾತಾಡ್ಬೇಕಾರೇನೆ ನಾವು ಒಟ್ಟು ಸಾರಸಟ್ಟು ಅಂತ ಹೇಳಿ ಮಾತಾಡ್ಬಿಟ್ರೆ ಒಂದೇ ರಾಶಿ, ಅದೆಷ್ಟಾದ್ರೂ ಎಣಿಸ್ಕೋಬೇಕು ಹಾಕ್ಕೋಬೇಕು ದುಡ್ಡು ಕೊಡ್ಬೇಕು. ಇದು ಕಾಯಿ ಮಾರಾಟದಾಗ ಏನಾಗ್ತದೆ ಅಂದ್ರೆ ಗ್ರೇಡ್ ಮಾಡ್ತಾರ ಅವ್ರು, ಚಿಕ್ಕದು ಇಷ್ಟು ದೊಡ್ಡದು ಇಷ್ಟು ಅಂತಂದ ಹೇಳಿ ಗ್ರೇಡ್ ಮಾಡೋದ್ರಿಂದ ನಮಗೆ ಅನನುಕೂಲ, ಲಾಸ್ ಆಗುತ್ತೆ. ದೊಡ್ಡದಕ್ಕೆ ಮಾತ್ರ ಒಳ್ಳೆ ಬೆಲೆ ಕೊಡ್ತಾರೆ, ಚಿಕ್ಕಕ್ಕೂ ಮೀಡಿಯಂ ಸೈಜ್ಗೆಲ್ಲ ಕಡಿಮೆ ಬೆಲೆ ಕೊಡ್ತಾರೆ, ಮತ್ತೆ ಅವ್ರಿಗೆಲ್ಲ ಕಮಿಷನ್ ಕೊಡ್ಬೇಕು, 1000 ಕಿಷ್ಟ್ ಕಾಯಿ ಅಂತ ಕಮಿಷನ್ ಕೊಡ್ಬೇಕಾಗುತ್ತೆ. ಹಂಗಾಗ್ಬಿಟ್ಟು ಕೊಬ್ಬರಿ ಮಾಡೋದೇ ಹೆಚ್ಚು ಅನುಕೂಲ. ಹೆಚ್ಚು ಅನುಕೂಲ ಸರ್. ಕೊಬ್ಬರಿ ಎಲ್ಲ ಏನ್ ರೇಟ್ ಇದೆ ಈಗ ಸರ್? ಈಗ 13-14 12 ತಾಂತಾರೆ ಕಾಯಿ ಮೇಲೆ ಸೈಜ್ ಮೇಲೆ. ಕೊಬ್ಬರಿನೆಲ್ಲ ನೀವೇ ಸುಲ್ಸ್ಕೊಡ್ಬೇಕು ಅವರ ಸುಲ್ಕಂತಾರ? ಇಲ್ಲ ಸರ್, ನಾವು ಹಂಗೆ ಉಂಡಗುತ್ತಿಯನ್ನ ಕೊಡ್ತೀವಿ. ಮೊದ್ಲೆಲ್ಲ ಬರೋರು ಸರ್ ಸುಲ್ದು ಮನೆ ಬಾಗ್ಲಾಗ ಒಡ್ಕೊಂಡು ತಾಂಡ್ ಹೋಗಾರು, ಈಗೆಲ್ಲ ಇಲ್ಲ. ಹಂಗಾಗಿ ಈಗ ಏನಿದ್ರು ಹಂಗೆ ಅವರೇ ತಾಂಡ್ ಹೋಗ್ತಾರ, ಹಂಗೆ ಕೊಟ್ಬಿಡ. ಈಗ ಮತ್ತೆ ಅದು ಒಂದು ಕಾಯಿಗೆ ಇಷ್ಟಂತ 12-13 ರೂಪಾಯಿ ಒಂದು ಉಂಡೆ ಸರ್, ಆ ತರ ಮಾತಾಡಿ ಕೊಟ್ಬಿಡ್ತೀವಿ. ತೆಂಗು ಚೆನ್ನಾಗಿ ಇಳುವರಿ ಬರ್ತಾ ಇದೆಯಾ? ಒಂದ್ ಸರ್ ಚೆನ್ನಾಗಿ ಇಳುವರಿ ಬರುತ್ತೆ ಸರ್. ಅದಕ್ಕೂ ಒಂದು ಸ್ವಲ್ಪ ಆದಷ್ಟು ನಾವು ಚೆನ್ನಾಗಿ ನೋಡ್ಕೊಂಡು ಇದು ಮಾಡಿದ್ರೆ ಗೊನೆಗಳು ಚೆನ್ನಾಗಿ ಕಾಯಿ ಸೈಜು ಚೆನ್ನಾಗಿ ಹಿಡಿತದ ಸರ್. ನಾವು ಏನ ಬೇಕಾಬಿಟ್ಟು ಹೆಂಗ್ ಸುಮ್ನೆ ನೋಡ್ಕೊಂಡ್ವಿ, ಏನ ಬಿಡೋ ಗಿಡ ಅದಾವೆ ಅಂದ್ರೆ ಅದಾವೆ ಅನ್ನಂಗ್ ಮಾಡಿದ್ರೆ ಬರಲ್ಲ, ಇಳುವರಿ ಬರಲ್ಲ, ಕಾಯಿ ಸೈಜ್ ಬರಲ್ಲ. ಚಿಕ್ಕ ಚಿಕ್ಕದಾಗ ಇಷ್ಟಿಷ್ಟೇ ಇರ್ತದೆ, ಅದು ಅನುಕೂಲ ಆಗಲ್ಲ ಸರ್. ನಾವು ಅದನ್ನು ತೆಂಗಿನ ಗಿಡನು ನಿರ್ವಹಣೆ ನಿರ್ವಹಣೆ ಮಾಡ್ಬೇಕು ಸರ್. ಕೆಲವು ರೈತರು ಏನಂದ್ಬಿಟ್ರೆ ಸುಮ್ನೆ ನೀರ್ ಬಿಡ್ತಾರೆ, ಸುಮ್ನೆ ಗೊಬ್ಬರ ವರ್ಷಕ್ಕೊಂದ್ಸರಿ ಗುಣಿಸುತ್ತ ಮಾಡೋದು ಇದೆಲ್ಲ ಏನು ಮಾಡೋದಿಲ್ಲ. ಆ ತರ ಮಾಡಿದ್ರೆ ಅದ್ರ ಲಾಭದಾಯಕ ಇಲ್ಲದ್ರೆ ಏನು ಅನುಕೂಲ, ನೆಗ್ಲೆಕ್ಟ್ ಮಾಡಬಾರ್ದು ಮಾಡಬಾರ್ದು. ಅಡಿಕೆ ತೆಂಗು ಜೊತೆಗೆ ಮೆಕ್ಕೆಜೋಳನ ಬೆಳಿತೀವಿ ಅಂತಂದ್ರೆ ಅದು ಚೆನ್ನಾಗಿ ಇಳುವರಿ ಬರ್ತಾ ಇದೆಯಾ ಸರ್? ಈಗ 2 ವರ್ಷ ಏನು ಅನುಕೂಲ ಆಗ್ಲಿಲ್ಲ. ಹೋದ್ನೇ ವರ್ಷ ಭಾರಿ ಯಥೇಚ್ಛವಾದ ಮಳೆಗಾಲ ಆಗಿ ಹೋಗ್ಬಿಡ್ತು ಹೋದ್ನೇ ವರ್ಷ. ಹಿಂದಿನ ವರ್ಷ ಮಳೆನೇ ಬರಲಿಲ್ಲ, ಒಳ್ಳೆ ಇನ್ನೇನು ಅಡುಗಿಸ್ತಾವೆನಾದ್ರೆ ಮಳೆನೇ ಬರಲಿಲ್ಲ. ಈ ವರ್ಷ ಚೆನ್ನಾಗಿದೆ ಸರ್, ಚೆನ್ನಾಗಿ ಮಳೆನೂ ಆ ಟೈಮ್ ಸರಿ ನಡೆಸ್ತು, ಕೆಲಸನೂ ಮಾಡಿದ್ವಿ, ಅನುಕೂಲನೂ ಆಯ್ತು, ಪರವಾಗಿಲ್ಲ. ಈ ವರ್ಷ ಬೆಳೆ ಐತಿ, ಇಳುವರಿ ಚೆನ್ನಾಗದಾವ ಸರ್. ಹೋದ ವರ್ಷ 10 ವರ್ಷ ಎಲ್ಲ ಲಾಸ್ ಆಯ್ತು ಮೆಕ್ಕೆಜೋಳ ಅಂತ. ಈಗ ಕೆಲವು ರೈತರೆಲ್ಲ ಈ ಮೆಕ್ಕೆಜೋಳ ಈ ತರ ಹವಾಮಾನ ವೈಪರೀತ್ಯದಿಂದ ಲಾಸ್ ಆದಾಗ ಇನ್ಸೂರೆನ್ಸ್ ಮಾಡಿಸ್ಬೇಕು, ಬೆಳೆ ವಿಮೆ ಮಾಡಿಸಿದ್ರೆ ಅನುಕೂಲ ಆಗುತ್ತೆ ಅಂತ ನೀವೇನ? ನಾವು ಪ್ರತಿ ವರ್ಷನೂ ಮಾಡಿಸ್ತೀವಿ ಅದನ್ನ, ಪ್ರಧಾನ ಮಂತ್ರಿ ಬೆಳೆ ಫಸಲ್ ಭೀಮಾ ಯೋಜನೆ ಇದರಿಂದ ಇದ್ರ ಕಡೆಯಿಂದಾನ ಪ್ರತಿ ವರ್ಷನೂ ಮಾಡಿಸ್ತೀವಿ. ಅದು ಲಾಭ ಬರ್ಲಿ ಬರ್ದ ಇರ್ಲಿ ಪ್ರತಿ ವರ್ಷ ಇನ್ಸೂರೆನ್ಸ್ ಮಾಡ್ತೀವಿ. ಇನ್ನ ವರ್ಷ ನಮ್ಗೆ ಇನ್ಸೂರೆನ್ಸ್ ಮಾಡಿಸಿದ್ರೆ ಒಂದ್ ಸ್ವಲ್ಪ ಲಾಭ ಅನ್ನಿಸ್ತಾರೆ, ಬೀಜ ಗೊಬ್ಬರ ಇದ್ದರೆ ಮೇಂಟೈನ್ ಆಯ್ತು. ಹಂಗೆ ರೈತರು ಪ್ರತಿ ವರ್ಷ ಕಟ್ಟೋದು ಅನುಕೂಲ ಅನುಕೂಲ ಸರ್, ಅನುಕೂಲ. ಈ ಅಡಿಕೆ ತೆಂಗು ಮೆಕ್ಕೆಜೋಳ ಇಷ್ಟೇ ಬೆಳೀತಾ ಇದ್ರ, ಇನ್ನು ತೋಟಗಾರಿಕೆ ಬೆಳೆಗಳಂದ್ರೆ ಕೆಲವರೆಲ್ಲ ಮಾವು ಸಪೋಟ ದಾಳಿಂಬೆ ಮೂಸುಂಬೆ ಕಿತ್ತಳೆ ಈ ತರ ಎಲ್ಲ ಬೆಳೀತಾರೆ, ಆ ತರ ಹಣ್ಣುಗಳನ್ನ ಬೆಳೆಗಳು ಬೆಳಬೇಕಂತ ಏನು ಆಸಕ್ತಿ ಬರಲಿಲ್ಲ? ಆಸಕ್ತಿ ಇದೆ ಸರ್, ಅದ್ರ ಬಟ್ ಅದನ್ನ ಮೇಂಟೈನ್ ಮಾಡೋದು ಕಷ್ಟ. ಮನೆಯಲ್ಲಿ ನಾವು ಒಬ್ಬಂಟಿಗರಾಗ್ಬಿಟ್ಟಿದೀವಿ, ಅವನ್ ಮಾಡಿದ್ಮೇಲೆ ತೋಟದಲ್ಲಿ 24 ಗಂಟೆ ತೋಟದಲ್ಲಿ ಇರಬೇಕು, ಜನ ಇರಬೇಕು. ಈಗ ನಾವು ಕಷ್ಟಪಟ್ಟು ಮಾಡಿರ್ತೀವಿ, ಯಾರೋ ಬರ್ತಾರೆ ಕಿತ್ಕೊಂತಾರೆ ಹೋಗ್ತಾರೆ, ಅವಾಗ ಅವನ್ನ ಇದು ಮಾಡಕ್ ಆಗಲ್ಲ, ಅವ ನೋವು ಆಗುತ್ತೆ ಬೆಳೆದಂತ ರೈತರಿಗೆ. ಹಂಗಾಗಿ ನಾವು ಅವನ್ ಮೊದ್ಲೆಲ್ಲ ನಮ್ಮವು ತೋಟದಲ್ಲಿ ಮಾವಿ ಮರಗಳು ಅವೆಲ್ಲ ಬಹಳ ಇದ್ವು, ಇತ್ತಿತ್ತಲಾಗೆಲ್ಲ ತಗದ್ದೀವಿ. ಬೆಳಬೇಕಂತ ಆಸಕ್ತಿ ಮನೇಲಿ ಜನ ಇಲ್ಲ, ಮಾಡೋದು ಕಷ್ಟ ಅಂತ. ನಿರ್ವಹಣೆ ಮೇನ್ ಸರ್, ಯಾವ್ದೇ ಒಂದು ಮಾಡಕ್ಕೂ ನಮ್ಮಲ್ಲಿ ಆಸಕ್ತಿ ಇದ್ರು ನಿರ್ವಹಣೆ ಮೇನ್. ಹೌದು, ನಿರ್ವಹಣೆ ನಾವ್ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಇಷ್ಟೊಂದೆಲ್ಲ ಜಮೀನಿಗೆ ಗೊಬ್ಬರ ಬೇಕಾಗತ್ತೆ, ಕೊಟ್ಟಿಗೆ ಗೊಬ್ಬರ ಅದೆಲ್ಲ, ಕೊಟ್ಟಿಗೆ ಗೊಬ್ಬರ ಎಲ್ಲ ಹೆಂಗ್ ಮಾಡ್ತೀರಾ ಸರ್? ನಾವು ಹಸು ಕಟ್ಕೊಂಡಿದೀವಿ, ಹಸು ಸಾಕಾಣಿಕೆ ಮಾಡ್ತಾ ಇದೀವಿ. ಎಷ್ಟು ವರ್ಷದಿಂದ ಹಸು ಸಾಕಾಣಿಕೆ ಸರ್? ಹಸು ನಾವು ಯಾವಾಗ್ಲೂ ನಾವು ಮೊದ್ಲು ರೈತಾಪಿ ವರ್ಗದಿಂದ ಬಂದಿರೋದ್ರಿಂದ ತಂದೆರು ಅಜ್ಜರಿಂದಲೂ ನಾವು ದನಗಳು ಯಾವ ತರದ್ದು ಇಲ್ಲ, ಎಮ್ಮೆ ಆಕಳ ಹಸು ಯಾವ್ದು, ಇವಾಗ ಎಲ್ಲ ಹಸುಗಳು, ಮೊದ್ಲೆಲ್ಲ ಎತ್ತು ಎಮ್ಮೆ ಎಲ್ಲ ಇದ್ವು, ತಗದ್ದೀವಿ ಇವಾಗ ಹಸುಗಳು. ಹಸುಗಳು ಮಾಡ್ಕೊಂಡಿದಾರ ಸರ್? ಹಸುಗಳು ಮಾಡ್ಕೊಂಡ್ರಿಂದ ಅನುಕೂಲ ಆಗುತ್ತೆ, ಅನುಕೂಲ ಆಗುತ್ತೆ ಸರ್. ಅದು ಮನೆತನದ ಖರ್ಚುಗಳು, ಆಮೇಲೆ ಕೊಟ್ಟಿಗೆ ಗೊಬ್ಬರ ಸಿಗುತ್ತೆ, ಆಮೇಲೆ ದನ ಮನೆಗೆ ಇದ್ದಾಗ ನಮಗೊಂದ್ ಸ್ವಲ್ಪ ಆಸಕ್ತಿ ಬರುತ್ತೆ, ಜವಾಬ್ದಾರಿ ಇರುತ್ತೆ ಸರ್. ಅದು ಬರೀ ಲಾಭದಾಯಕ ಅಂತಲೇ ಅಲ್ಲ, ಬಟ್ ಬೆಳಿಗ್ಗೆ ಬೇಗ ಹೇಳ್ಬೇಕು, ಹಾಲ್ ಕರಿಬೇಕು, ಹಾಲ್ ಹಾಕ್ಬೇಕು, ಸಗಣಿ ಕಸ ಮಾಡ್ಬೇಕು, ಸೋಮಾರಿಗಳಾಗಲ್ಲ ಸರ್. ಅದೊಂದು ನಮಗೊಂದು ಅದು ವ್ಯವಸಾಯ ಮಾಡೋರಿಗೆ ಅದೊಂದು ನೌಕರಿ ಇದ್ದಂಗೆ ಸರ್. ಹಸುಗಳಂದ್ರೆ ನಮ್ ನಾಟಿ ಹಸುಗಳು ಸಾಕಾಣಿಕೆ ಮಾಡಿದ್ರೆ ಮಿಶ್ರ ತಳಿ ಹಸುಗಳು ಸಾಕಾಣಿಕೆ ಮಾಡಿದ್ರೆ ನಾಟಿ ಹಸುಗಳು ಸರ್? ನಾಟಿ ಹಸುಗಳು ಅಂದ್ರೆ ಇಲ್ಲಿ ಯಾವ ಕಡೆಯಿಂದ ತಾಮಂದ್ರೆ ಸರ್? ಇಲ್ಲೇ ನಮ್ಮಲ್ಲೇ ಇದು ಮಾಡಿ ಹೊರಗಡೆಯಿಂದ ತಂದ್ರೆ ಏನಾಗುತ್ತೆ ಅಂದ್ರೆ ಸರ್, ಅವು ಇಲ್ಲೇ ವಾತಾವರಣ ಪರಿಸರಕ್ಕೆ ಅದಕ್ಕೆ ಒಂದ್ ಕೇಳೋದು ಕಷ್ಟ. ಆಮೇಲೆ ಡಾಕ್ಟ್ರು ಪ್ರತಿದಿನ ಇರ್ಬೇಕಾಗ್ತದ ಅವಕ್ಕೆಲ್ಲ ನಿರ್ವಹಣೆ ಮಾಡೋದು ಕಷ್ಟ. ಇಲ್ಲಿ ನಮ್ಮಲ್ಲಿರ್ತಕ್ಕಂಥ ಇಲ್ಲೇ ಪರಿಸರದ ದನ ಆದ್ರೆ ಒಂದ್ ಸ್ವಲ್ಪ ಆಸ್ಪತ್ರೆ ಖರ್ಚು ಕಡಿಮೆ ಇರ್ತಕ್ಕಂಥ ಲಾಭದಾಗೆ ಒಂದ್ ಅಲ್ಪ ಸ್ವಲ್ಪ ಉಳಿಸ್ಕೊಳಕ್ ಅನುಕೂಲ ಆಗುತ್ತೆ. ಹಂಗಾಗಿ ನಾವು ಇಲ್ಲೇ ಆಯ್ಕೆ ಮಾಡ್ಕೊಂಡಿದ್ವಿ. ಇನ್ನು ಕೆಲವು ರೈತರೆಲ್ಲ ಹೆಚ್ಎಫ್ ಜರ್ಸಿ ಇವೆಲ್ಲ ಜಾಸ್ತಿ ರೇಟ್ ಕೊಡ್ತಾವಂದ್ರೆ ಒಳ್ಳೆ ಹಾಲಿನ ಇಳುವರಿ ಬರುತ್ತೆ, 8-10-15 ಲೀಟರ್ ಗಟ್ಟಲೆ ಹಾಲು ಕರಿಬಹುದು, ಸಾಕಷ್ಟು ಲಾಭ ಬರುತ್ತೆ ಅಂತ ಹೇಳ್ತಿರ್ತಾರೆ. ನೀವೇನ್ ಆತರ ಮಿಶ್ರ ತಳಿ ಹೆಸರು ಸಾಕಾಣಿಕೆ? ಇಲ್ಲ ಸರ್, ನಾವೇನ ಅದನ್ನೇನು ಅವಲಂಬನೆ ಮಾಡ್ಕೊಂಡಿಲ್ಲ. ಹೆಂಗೆ ಅಂದ್ರೆ ಈಗ ಅದಕ್ಕೆ ಆದಂತ ಒಂದು ಫಾರಮ್, ಅದಕ್ಕೆ ಆದಂತ ಒಂದು ಎಲ್ಲ ಸ್ಪೆಷಾಲಿಟೀಸ್ ಮಾಡಿ ಅದನ್ನೇ ಒಂದ್ ಮನೆ ಮಾಡಿ ಅದನ್ನೇ ಒಂದು ಉದ್ಯೋಗ ಮಾಡಾರ ಆತರ ಮಾಡ್ತಾರೆ ಸರ್. ನಾವು ವ್ಯವಸಾಯ ಜೊತೆಗೆ ಇದು ಆ ಕಡೆ ಜಮೀನ್ ಕಡೆಗೆ ನೋಡ್ಕೋಬೇಕು, ಅದ್ರ ಜೊತೆಗೆ ಇದನ್ನು ನಿರ್ವಹಣೆ ಮಾಡ್ಬೇಕು. ಹಂಗಾಗಿ ಅದನ್ನ ಒಂದು ಉಪಕಸಬಾಗಿ ಇಟ್ಕೊಂಡಿದ್ದೀವಿ. ವ್ಯವಸಾಯದ ಪ್ರತಿ ದಿವಸ ಎಷ್ಟು ಲೀಟರ್ ಹಾಲು ಸಿಗುತ್ತೆ? ಬೆಳಿಗ್ಗೆ 10 ಸಾಯಂಕಾಲ 10 ಹಾಕ್ತೀವಿ ಸರ್. ಬೆಳಿಗ್ಗೆ 10 ಸಾಯಂಕಾಲ ನಮ್ಮ ನಾಟಿ ಹಸುಗಳು ಅಷ್ಟು ಲೀಟರ್ ಹಾಲು ಸಿಗ್ತಾ ಕೊಡ್ತಾವ? ಹ್ಞೂ ಸರ್ ಕೊಡ್ತಾವ. ಫುಲ್ ನಾಟಿ ಅಂದ್ರೆ ಇವು ಮೊದ್ಲು ದನಗಳಿದ್ವಲ್ಲ ಅವು ಅವರಲ್ಲಿ ತಾನಕ್ಕಾಗಲ್ಲ ಸರ್ ಅಷ್ಟಂದ, ಅದರಲ್ಲಿ ಒಂದು 3 ಲೀಟರ್ 4 ಲೀಟರ್ ತಗೋಬಹುದು ಅವರಲ್ಲಿ. ಈ ಇದರಲ್ಲಿ ಜೆರ್ಸಿ HF ಇವು ಬರ್ತಾವಲ್ಲ ಸರ್, ಅದರಲ್ಲಿ ಮಿಶ್ರತಳಿಯಲ್ಲಿ ಅದು ಅನುಕೂಲ ಆಗುತ್ತೆ. ಆ ತರ ಒಂದೊಂದು ತಳಿ ಬರುತ್ತೆ ಅದರಲ್ಲಿ ಅನುಕೂಲ ಆಗುತ್ತೆ, ಅದರಲ್ಲಿ 8 ಲೀಟರ್ ಸಿಗುತ್ತೆ. ಹಾಲೆಲ್ಲ ಮಾರಾಟ ಮಾಡ್ಲಿಕ್ಕೆ ನಿಮ್ಮೂರಲ್ಲಿ ಡೈರಿ? ನಂದಿನಿ ಡೈರಿ ಐತೆ ಸರ್, ಅದರಲ್ಲಿ ಹಾಕ್ತಿವಿ, ಅದು ಅನುಕೂಲ ಆಗುತ್ತೆ ಸರ್. ಏನ್ ರೇಟ್ ಕೊಡ್ತದ್ರಿ ಈಗೆಲ್ಲ ಹಾಲಿಗೆ ಸರ್? 30 ರೂಪಾಯಿ ಬೀಳುತ್ತೆ ಸರ್. 30 ರೂಪಾಯಿ ಮತ್ತೆ ಸರ್ಕಾರದ ಸಹಾಯಧನ ಸಿಗುತ್ತೆ? ಸಹಾಯಧನ ಸಿಗುತ್ತೆ, ಅದು ಸಹಾಯಧನ ಸೇರಿ 35 ರೂಪಾಯಿ ಲೀಟರ್ ಬಿದ್ದಂಗ ಸರ್, ಅನುಕೂಲ ಆಗುತ್ತೆ. ಅದೆಲ್ಲ ಹಣ ಹೆಂಗೆ ತಿಂಗಳಿಗೊಮ್ಮೆ ಕೊಡ್ತಾರ, ಯಾವ ತರ ಮಾಡ್ತಾರ ಸರ್? ನಾವು ಅಲ್ಲಿ ಒಂದು ಆಡಳಿತ ಮಂಡಳಿ ಇದ್ರಿಂದ ಅವರು 15 ದಿನ ತಿಂಗಳಿಗೆ ಚೆಕ್ ಹಾಕ್ಬಿಡ್ತಾರ ಅವರು, ಅದು ಸುಮ್ನೆ ಸ್ವಲ್ಪ ತಗೊಂಡ್ರೆ ಅದು ಅನುಕೂಲ ಆಗಲ್ಲ ಅಂತಂದ ಹೇಳಿ ತಿಂಗಳಿಗೊಂದ್ಸಲ ತಾನಂಗ್ ಮಾಡಿದ್ರು. ತಿಂಗಳಿಗೊಂದ್ಸರಿ ತಾಂತ್ರ ಸರ್. ಇದು ಹಸುನೆಲ್ಲ ನಿರ್ವಹಣೆ ಮಾಡ್ಲಿಕ್ಕೆಲ್ಲ ಏನೇನು ಖರ್ಚು ಬರುತ್ತೆ ನಿಮ್ಗೆ? ಮೇವು, ಹಿಂಡಿ, ಬೂಸ ಅವೆಲ್ಲ ಬೇಕು ಸರ್? ಮೇವಿದ್ದು ಅವೆಲ್ಲ ಏನು ಮನೆಯಲ್ಲಿ ನಾವು ನಮ್ಮ ಮಗ ನಾವು ಎಲ್ಲ ಇರೋದ್ರಿಂದ ಅದೇನು ಹೆಚ್ಚಿಗೆ ಏನು ಇದು ಮಾಡಲ್ಲ. ಮೇಸಕ್ಕೆ ಅದಕ್ಕೆಲ್ಲ ಮೇವಿಗೆ ಮೇಸಕ್ಕೆ ನಮ್ಗೇನು ಹೊರಗಡೆಯಿಂದ ಏನಂತಾರಲ್ಲ, ಅಕಸ್ಮಾತ್ ಅಂತ ಒಂದು ಸಂದರ್ಭ ಬಂದಾಗ ಕಡಿಮೆ ಮೇವು ಕಡಿಮೆ ಬಿದ್ದಾಗ ತಗಂತೀವಿ, ಅಷ್ಟು ಬಿಟ್ರೆ ಏನಿಲ್ಲ. ಬೂಸ ಅದೆಲ್ಲ ತಗಂತೀವಿ, ಹಿಂಡಿ ಬೂಸ ಅವೆಲ್ಲ ತಗೋಬೇಕು. ಹ್ಞೂ ಸರ್. ತಿಂಗಳಿಗೆಲ್ಲ ಎಷ್ಟು ಖರ್ಚು ಬರುತ್ತಿದೆ ಅಲ್ಲ ಸಾಕಾಣಿಕೆ ಮಾಡಕ್ ನಿಮ್ಗೆ ಸರ್? ಅದು ಒಂದು 10,000 ತಗಂತೀವಿ ಅಂದ್ರೆ 5,000 ರೂಪಾಯಿ ಖರ್ಚು ಐತೆ, 5,000 ರೂಪಾಯಿ ಅಂತ ಉಳಿತದೆ. ಅರ್ಧ ನಿಮ್ಗೆ ಖರ್ಚಿಗೋದ್ರೆ ಅರ್ಧ ಉಳಿತದ. ಮೇಲಾಗಿ ಮತ್ತೆ ಜಮೀನಿಗೆ ಗೊಬ್ಬರ ಆಗುತ್ತೆ. ಗೊಬ್ಬರ ಆಗುತ್ತೆ. ನಾವು ಬೇರೆ ಕಡೆಯಿಂದ ಕೊಂಡ್ಕೋಬೇಕಂದ್ರೆ ಗೊಬ್ಬರ ಸಾಕಷ್ಟು ರೇಟ್ ಇದೆ ಸರ್. ಬದ್ಲಿ ನಮಗೆ ಇದು ನಮಗೆ ಕೊಟ್ಟಿಗೆ ಇದ್ರ ಕೊಟ್ಟಿಗೆ ಗೊಬ್ಬರ ಇರೋದ್ರಿಂದ ನಮಗೆ ಅನುಕೂಲ ಆಗುತ್ತಲ್ಲ, ಅದೇ ಲಾಭ ಅಂತ. ಅದೇ ಲಾಭ ಅಂತ. ಜಮೀನಿಗೆ ಇದೇ ಗೊಬ್ಬರ ಸಾಕಾಗುತ್ತೆ, ಹೊರಗಡೆ ಕೊಂಡ್ಕೊಂತೀವಿ? ಇಲ್ಲ ಸರ್, ಇದೇ ಗೊಬ್ಬರ ಆಗುತ್ತೆ. ಇದೇ ಗೊಬ್ಬರ ಸಾಕಾಗುತ್ತೆ ಸರ್. ವರ್ಷ ಒಂದೊಂದು ಒಂದೊಂದೇ ಪ್ಲಾಟ್ಗೆ ಒಂದೊಂದು ಪ್ಲಾಟ್ ಹೊಡ್ಕಂತ ಹೋದ್ರೆ ಆಗುತ್ತೆ ಸರ್, ಸಾಕಾಗುತ್ತೆ ಸರ್. ಮುಂದಿನ ಬೇರೆ ಏನೇನು ಬೆಳೆಗಳು ಬೆಳಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದೀರ ಸರ್? ಮಾವು ಮಾಡ್ಬೇಕು ಅನ್ನೋದು ಒಂದ್ ತಲೆಯಾಗಿ ಐತಿ, ಒಂದ್ 2 ಎಕರೆ ಮಾಡ್ಬೇಕು ಮಾವು ಅಂತ. ಅದೊಂದ್ ಸ್ವಲ್ಪ ಎಲ್ಲ ತಂತಿ ಬೇಲಿ ಅದೆಲ್ಲ ಒಂದ್ ಸ್ವಲ್ಪ ಸಿಸ್ಟಮೆಟಿಕ್ ಮಾಡಿ ಮಾಡೋಣ ಅಂತಂದು. ನೀರಿಂದು ಯಾಕೆಂದ್ರೆ ನಮ್ ಭಾಗದಾಗ ಒಂದ್ ಸ್ವಲ್ಪ ನೀರಿಂದು ಹೆಂಗೋಗಂಗೆ ಬರುತ್ತೋ ಹೇಳಕ್ಕಾಗಲ್ಲ ಸರ್. ನಾವಲ್ಲೇ ಒಂದೊಂದ್ಸಲ ತೋಟ ಕಟ್ಟಿ ತೋಟ ಕಳ್ಕೊಂಡು ಈಗ ಮತ್ತೆ ತೋಟಗಳು ಮಾಡ್ಕೊಂಡಿದೀವಲ್ಲ, ಹಂಗಾಗಿ ಒಂದ್ ಸ್ವಲ್ಪ ಭಯ ಐತಲ್ಲ. ಹಂಗಾಗಿ ಬೇರೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡು ಹಣ್ಣಿಂದು ಮಾವು ಇಂಥವೇನಾದ್ರು ಒಳ್ಳೆ ತಳಿ ತರಿಸ್ಕೊಂಡು ಮಾಡ್ಕೊಂಡ್ರೆ ಅದು ರೈತರಿಗೆ ಅದು ಒಂದ್ಸಲ ಹಾಕಿದ್ರೆ ಮುಗೀತು. ಅದು ಮತ್ತಿರ ಪದೇ ಪದೇ ನಾವೇನು ಅದಕ್ಕೇನು ಹಣ ಉಪಯೋಗ ಮಾಡೋಂಥ ನೆಸೆಸಿಟಿ ಇರಲ್ಲ. ಹಂಗೆ ಆಮೇಲೆ ಸುಮಾರು 10-6 ವರ್ಷಗಟ್ಟಲೆ ಇರುತ್ತೆ ಅದು. ಇದು ಬೇರೆ ಕೃಷಿ ವ್ಯವಸಾಯದವಾದವಲ್ಲ, ಪ್ರತಿ ವರ್ಷ ಹಾಕ್ಬೇಕು, ಪ್ರತಿ ವರ್ಷ ತಾಬೇಕು. ಅನುಕೂಲ ಆದ್ರೆ ಅಥವಾ ಆಗದಲ್ದ್ರು ಆಗಲ್ಲ ಸರ್. ಹಂಗೆ ಅದು ಅವು ಅಂದ್ರೆ ಬಹುವಾರ್ಷಿಕ ಬೆಳೆಗಳು, ನಡೀತ ಬಹಳ ವರ್ಷಗಟ್ಟಲೆ ಇರುತ್ತಲ್ಲ. ನಿರ್ವಹಣೆ ಅಂತ ಕಷ್ಟ ಇರಲ್ಲ. ಒಂದು ತಿಂಗಳು ಮಳೆ ಹೋದ್ರು ಒಂದು 2-3 ತಿಂಗಳು ಮಳೆ ಹೋದ್ರು ಸುಧಾರಿಸಿಕೊಂತ ಯಾವ್ದಂತ ಇದಿರಲ್ಲ, ಇಂತ ಇರಲ್ಲ. ನಮ್ಗೆ ಈಗ ಅಡಿಕೆಗೆ ಅಂದ್ರೆ ಒಂದ್ 15 ದಿವಸ ತಿಂಗಳು ನಮಗೆ ಬೋರಲ್ಲಿ ನೀರ್ ಬರಲ್ಲ ಅಂದ್ರೆ ಸುಧಾರಿಸಿಕೊಂಡು ಕಷ್ಟ ಆಗುತ್ತೆ. ಈ ಮಾವಿನ ಬೆಳೆಗಳು, ಹಣ್ಣಿನ ಬೆಳೆಗಳು ಮತ್ತೆ ಈ ಅರಣ್ಯ ಬೆಳೆಗಳು ಅವೆಲ್ಲ ಸಾಕಷ್ಟು ಅನುಕೂಲ ಆಗುತ್ತೆ. ತೋಟದ ಸುತ್ತ ಏನಾದ್ರು ಈ ತೇಗ ಈ ಅರಣ್ಯ ಬೆಳೆಗಳೇನು ಹಾಕಿಲ್ಲ? ಬೇವು ಈ ತರ ಬೆಳೆಗಳೇನಾದ್ರು ಸರ್? ಇದಾವ ಮಾಮೂಲಿ ಇರವ ಇದಾವ ಅವೆಲ್ಲ. ಏನು ಹುಣಸೆ ಮರಗಳು ಇದಾವೆ, ಬೇವಿ ಮರಗಳು ಇದ್ವು ಎಲ್ಲ ಇದಾವೆ. ಇನ್ನು ತ್ಯಾಗದವು ಅವನ್ನ ಹಾಕಿಲ್ಲ, ಹಾಕ್ಬೇಕು. ನೀವು ಇಷ್ಟೊಂದು ಆಸಕ್ತಿಯಿಂದ ಕೃಷಿ ಮಾಡ್ತಾ ಇದ್ರೆ ಈಗ ನೋಡಿದ್ರೆಲ್ಲ ಏನ್ ಕೃಷಿ ಲಾಭದಾಯಕ ಅಲ್ಲ ಅಂತ ಕೃಷಿಯಿಂದ ಹಿಂದೆ ಸರಿತಾರೆ ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಈಗಿನ ಹುಡುಗರಿಗೆ ಹೆಂಗೆ ಅಂದ್ರೆ ಈಗೆಲ್ಲ ಬಂದ್ಬಿಟ್ಟದ ಸರ್, ಈಗ ಗಾಢ ಕೈಗೆ ದುಡ್ಡು ಸಿಕ್ಬಿಡ್ಬೇಕು. ಇವತ್ತು ಈಗೆಲ್ಲ ಆನ್ಲೈನ್ ಅಲ್ಲಿ ಹೆಂಗೆ ಫೋನ್ಗಳ ಫೋನ್ ಪೇ ಅಂತ ನೀನ್ ಕುತ್ಕೊಂಡಂಗ ಈ ಕಡೆ ಒತ್ತಡಿಗೆ ಆ ಕಡೆ ಬೀಳ್ತದಲ್ಲ, ಆ ತರ ಬೇಕು. ಇವತ್ ಬೆಳೆ ಇಟ್ಟರೆ ನಾಳೆ ಬರ್ಬೇಕು, ಆ ತರ ಬಯಸ್ತಾರೆ ಸರ್. ಒಂದ್ ಸ್ವಲ್ಪ ಕಷ್ಟನೇ, ರೈತರ ಜೀವನನೇ ಕಷ್ಟ ಸರ್. ತಾಳ್ಮೆ ಇರ್ಬೇಕು. ರೈತರು ದೇಶದ ಬೆನ್ನೆಲುಬು ಅಂತ ಎಲ್ಲರೂ ಹೇಳ್ತಾರೆ, ಬಟ್ ರೈತರಿಗೆ ಸಹಕಾರ ಮಾಡ್ಬೇಕು ಅನ್ನಂತನಗಳು ಕಡಿಮೆನೆ. ಹಂಗಾಗಿ ರೈತರ ಜೀವನ ಒಂದ್ ಸ್ವಲ್ಪ ಕಷ್ಟನೇ ಅದನ್ನ ಸುಧಾರಿಸ್ಕೊಂಡು ಈಗ ನಾವು ಹುಟ್ಟಿನಾಗಳಿಂದ ಅದ್ರಾಗೆ ಬಂದ್ಬಿಟ್ಟಿದೀವಿ, ಬಿಡಕ್ ಬರಲ್ಲ ಸರ್, ಮಾಡ್ಲೇಬೇಕು, ಮಾಡ್ಕೊಂಡು ಹೋಗ್ಬೇಕು. ಈಗ ಮನೇಲೆಲ್ಲ ಎಷ್ಟು ಜನ ಇದ್ರ, ಕೃಷಿಗೆಲ್ಲ ಯಾವ ರೀತಿ ಸಹಕಾರ ಸಿಗುತ್ತೆ ನಿಮ್ಗೆ ಸರ್? ಮನೇಲಿ ನಾವು ನಮ್ಮನೆಯವರು ಇಬ್ಬರು, ನಮ್ಮ ವಯಸ್ಸಾದ ಅಮ್ಮ ಒಂದೈತೆ, ಇಬ್ಬರು ಮಕ್ಕಳು, ಮಗ ITI ಮಾಡಿದ್ದಾನೆ, ಮಗಳು PUC ಮಾಡ್ತಾ ಇದ್ದಾಳೆ, ನಾವು ಒಬ್ರು ನಮ್ಮ ಮನೆಯವರು ಅವ್ರ ಮನೇಲಿ ಇನ್ನೇನು ನಮ್ದೇ ಸರ್ ಕೆಲಸ ಒಟ್ಟು ಮೇಂಟೈನ್ ಮಾಡ್ತೀವಿ ಯಾವ ಸಮಸ್ಯೆ ಇಲ್ದಂಗೆ ಅವ್ ಟೈಮ್ ಸರಿಯಾಗಿ ಟೈಮ್ ಟು ಟೈಮ್ ಕೆಲಸಗಳು ಮಾಡ್ಕೊಂತೀವಿ. ಮಕ್ಕಳೇನಾದ್ರು ಕೃಷಿಯಲ್ಲಿ ಸಹಕಾರ ಮಾಡ್ತಾರ? ಕೆಲ್ಸಿದ್ದಾಗ ಕರ್ಕೊಂತೀವಿ ಸರ್, ಬರ್ತಾರೆ ಮಾಡ್ತಾರೆ ಕೆಲಸ ಮಾಡ್ತಾರೆ, ಏನ್ ಸಮಸ್ಯೆ ಏನಿಲ್ಲ. ಮುಂದೆ ಮಗನ ಏನಾದ್ರು ಕೃಷಿ ಬದುಕಿ ತರ್ಬೇಕನ್ನೋ ಉದ್ದೇಶ ಇದೆ? ನಾವು ಮಾಡಿರೋದೇ ಸಾಕಪ್ಪ ಹೊರಗಡೆ ಹೋಗ್ಲಿ ಅನ್ನೋ ಒಂದು ಆಸೆ ಇಟ್ಕೊಂಡಿದೀವಿ. ಅವರಲ್ಲಿ ನೋಡೋಣ ಅಂತಾದ್ರೆ ಅವ್ರ ಹಣೆಯಲ್ಲಿ ಏನ್ ಬರ್ತಿದೆ ಅದ್ರಂತೆ ಆಗುತ್ತೆ ಅಂತೀರ. ಹಾಗಾದ್ರೆ ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದ್ಕೊಟ್ಟಾಯ್ತಾ ಸರ್? ಪ್ರತಿ ವರ್ಷ ಈಗ ತೋಟ ಮಾಡಿದ ತೋಟ ಉಳಿದು ಅನುಕೂಲ ಆಗಿ ಅದರಿಂದ ಹಾಕ್ಯಂತ ಹಾಕ್ಯಂತ ಬಂದಿದ್ರೆ ಲಾಭನೇ ಅನುಕೂಲನೇ ಅನ್ಸತ್ ಸರ್. ಒಂದ್ ಸ್ವಲ್ಪ ಏಳು ಬೀಳು ಏಳು ಬೀಳು ಆಗಿ ಒಟ್ಟು ಯಾವ್ದೇ ತರದ ಏನ್ ತೊಂದ್ರೆ ಏನಿಲ್ಲ ಸರ್. ನಾಲ್ಕು ಬಂದವರಿಗೆ ಅನ್ನಕ ಶಕ್ತಿನೂ ದೇವ್ರು ಕೊಟ್ಟಿದ್ದಾನೆ, ಊಟಕ್ಕೆ ಬಟ್ಟಿಗೆ ಯಾವ್ದಕ್ಕೆ ಏನ್ ತೊಂದ್ರೆ ಇಲ್ಲ. ಬಟ್ ಯಥೇಚ್ಛವಾದ ಸ್ಟ್ಯಾಂಡರ್ಡ್ ಆಗಿ ಸಾಹುಕಾರಿಕೆ ಶ್ರೀಮಂತಿಕೆಗೆ ಇರಕ್ ಆಗಲ್ಲ ರೈತರ ಜೀವನದಾಗೆ, ಅಷ್ಟು ಹೇಳ್ಬೋದು ಸರ್. ಇದ್ರ ರೇವಣ ಸಿದ್ದಾಪುರ ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು? ಫೋನ್ ಮಾಡ್ಕೆ ಅಂತ ತಿಳ್ಕೋಬಹುದು. ತಿಳ್ಕೋಬಹುದು. ನಿಮ್ ಫೋನ್ ನಂಬರ್ ಹೇಳ್ರಿ. 7899 4 5 8 4 9 5 ಸರ್. ರೈತ ಬಂದವರೇ, ಹಳವುದರ ಗ್ರಾಮದ ರೇವಣ ಸಿದ್ದಪ್ಪ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ. 7899 4 5 8 4 9 5. ಬಹಳ ಸಂತೋಷ ರೇವಣ ಸಿದ್ದಪ್ಪರ, ಇದುವರೆಗೂ ನಿಮ್ಮ ಸಮಗ್ರ ಕೃಷಿಯ ಸಾಕಷ್ಟು ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೂ ಸಮಗ್ರ ಕೃಷಿ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಹಳುವದರ ಗ್ರಾಮದ ಕೃಷಿಕ ಬಿಎಂ ರೇವಣ ಸಿದ್ದಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಚಿತ್ರದುರ್ಗದ ಕೊಲ್ಲಾಪುರ ಶ್ರೀ ಮಹಾಲಕ್ಷ್ಮೀ ದೇವಾಲಯ ಸೇವಾ ಟ್ರಸ್ಟ್ ಅವರಿಂದ ಸರ್ವರಿಗೂ ಗಾಂಧಿ ಜಯಂತಿ ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೇ ಅಕ್ಟೋಬರ್ 3ನೇ ತಾರೀಕು ಗುರುವಾರದಿಂದ 12ನೇ ತಾರೀಕು ಶನಿವಾರದವರೆಗೆ ಕೆಳಗೋಟೆಯ ಶ್ರೀ ಮಹಾಲಕ್ಷ್ಮೀ ದೇವಾಲಯದಲ್ಲಿ ದಸರಾ ಹಬ್ಬದ ವಿಶೇಷ ಪೂಜಾ ಮಹೋತ್ಸವ. ಶ್ರೀ ಮಹಾಲಕ್ಷ್ಮೀ ದೇವಿಗೆ ಪ್ರತಿದಿನ ನವದುರ್ಗೆಯರ ಅಲಂಕಾರ, ಕುಂಕುಮಾರ್ಚನೆ, ಅಷ್ಟೋತ್ತರ, ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗವಿರುತ್ತದೆ. 12ನೇ ತಾರೀಕು ಶನಿವಾರ ಸಂಜೆ 4 ಗಂಟೆಯಿಂದ ತುರುವನೂರು ರಸ್ತೆಯಲ್ಲಿರುವ ಬನ್ನಿ ಮಂಟಪಕ್ಕೆ ದೇವಿಯ ಅದ್ದೂರಿ ಮೆರವಣಿಗೆ ಹೊರಡಲಿದೆ. ಬೆಳಗ್ಗೆ ಹಾಗೂ ಸಂಜೆ ಮಾತ್ರ ನಿಂಬೆಹಣ್ಣಿನ ಆರತಿ ಮಾಡಬೇಕಾಗಿ ಭಕ್ತರಲ್ಲಿ ವಿನಂತಿ. ದೇವಸ್ಥಾನದ ದಸರಾ ವಿಶೇಷ ಪೂಜಾ ಕೈಂಕರ್ಯಗಳಿಗೆ ಸರ್ವರಿಗೂ ಆದರದ ಸ್ವಾಗತ ಕೋರುತ್ತಾರೆ ಶ್ರೀ ಮಹಾಲಕ್ಷ್ಮೀ ದೇವಾಲಯದ ಸೇವಾ ಟ್ರಸ್ಟ್ ಚಿತ್ರದುರ್ಗ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಈಗ ಪೇಟೆ ಧಾರಣೆ. ಕೊಟ್ಟೂರು ಮಾರುಕಟ್ಟೆಯಲ್ಲಿ ಸಜ್ಜೆ ಪ್ರತಿ ಕ್ವಿಂಟಲ್ಗೆ ಹೈಬ್ರಿಡ್ ಸಜ್ಜೆ ಕ್ವಿಂಟಲ್ಗೆ ಕನಿಷ್ಠ 2081 ರೂಪಾಯಿಗಳಿಂದ ಗರಿಷ್ಠ 2228 ರೂಪಾಯಿಗಳು. ಜೋಳ ಹೈಬ್ರಿಡ್ 1008 ರೂಪಾಯಿಗಳಿಂದ 2236 ರೂಪಾಯಿಗಳು. ಮೆಕ್ಕೆಜೋಳ 1469 ರೂಪಾಯಿಗಳಿಂದ 2556 ರೂಪಾಯಿಗಳು. ಹೈಬ್ರಿಡ್ ರಾಗಿ 2883 ರೂಪಾಯಿಗಳಿಂದ 2923 ರೂಪಾಯಿಗಳು. ಚಳ್ಳಕೆರೆ ಮಾರುಕಟ್ಟೆಯಲ್ಲಿ ನೆಲಗಡಲೆ ಕ್ವಿಂಟಲ್ಗೆ ಕನಿಷ್ಠ 2000 ರೂಪಾಯಿಗಳಿಂದ ಗರಿಷ್ಠ 7386 ರೂಪಾಯಿಗಳು. ತಿಪ್ಟೂರಿನಲ್ಲಿ ಕೊಬ್ಬರಿ ಕ್ವಿಂಟಲ್ಗೆ ಕನಿಷ್ಠ 14500 ರೂಪಾಯಿಗಳಿಂದ ಗರಿಷ್ಠ 16000 ರೂಪಾಯಿಗಳು. ಬಳ್ಳಾರಿ ಮಾರುಕಟ್ಟೆಯಲ್ಲಿ ಸಜ್ಜೆ ಕ್ವಿಂಟಲ್ಗೆ ಕನಿಷ್ಠ 1529 ರೂಪಾಯಿಗಳಿಂದ ಗರಿಷ್ಠ 2526 ರೂಪಾಯಿಗಳು. ಕಡಲೆಕಾಳು ಕನಿಷ್ಠ 6209 ರೂಪಾಯಿಗಳಿಂದ ಗರಿಷ್ಠ 7209 ರೂಪಾಯಿಗಳು. ಹರಳು ಬೀಜ 5521 ರೂಪಾಯಿಗಳಿಂದ 5521 ರೂಪಾಯಿಗಳು. ಶೇಂಗಾ 2300 ರೂಪಾಯಿಗಳಿಂದ 7996 ರೂಪಾಯಿಗಳು. ಜೋಳ 1880 ರೂಪಾಯಿಗಳಿಂದ 2362 ರೂಪಾಯಿಗಳು. ಮೆಕ್ಕೆಜೋಳ 1600 ರೂಪಾಯಿಗಳಿಂದ 2432 ರೂಪಾಯಿಗಳು. ಮೆಕ್ಕೆಜೋಳ ಸ್ವೀಟ್ ಕಾರ್ನ್ ಕ್ವಿಂಟಲ್ಗೆ ಕನಿಷ್ಠ 4910 ರೂಪಾಯಿಗಳಿಂದ ಗರಿಷ್ಠ 4910 ರೂಪಾಯಿಗಳು. ನವಣೆ ಹೈಬ್ರಿಡ್ 1579 ರೂಪಾಯಿಗಳಿಂದ 3288 ರೂಪಾಯಿಗಳು. ಇನ್ನು ರಾಣೆಬೆನ್ನೂರು ಮಾರುಕಟ್ಟೆಯಲ್ಲಿ ಬದನೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 2100 ರೂಪಾಯಿಗಳಿಂದ ಗರಿಷ್ಠ 2300 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕ್ವಿಂಟಲ್ಗೆ 2700 ರೂಪಾಯಿಗಳಿಂದ ಗರಿಷ್ಠ 3300 ರೂಪಾಯಿಗಳು. ತೊಂಡೆಕಾಯಿ ಕ್ವಿಂಟಲ್ಗೆ 2100 ರೂಪಾಯಿಗಳಿಂದ 2400 ರೂಪಾಯಿಗಳು. ಟೊಮೆಟೊ ಕ್ವಿಂಟಲ್ಗೆ 2800 ರೂಪಾಯಿಗಳಿಂದ ಗರಿಷ್ಠ 3200 ರೂಪಾಯಿಗಳು. ಜೋಳ ಹೈಬ್ರಿಡ್ ಕ್ವಿಂಟಾಲ್ಗೆ 2,200 ರೂಪಾಯಿಗಳಿಂದ ಗರಿಷ್ಠ 2,225 ರೂಪಾಯಿಗಳು. ಮೆಕ್ಕೆಜೋಳ ಹೈಬ್ರಿಡ್ 2,330 ರೂಪಾಯಿಗಳಿಂದ 2,500 ರೂಪಾಯಿಗಳು. ಹಿರಿಯೂರು ಮಾರುಕಟ್ಟೆಯಲ್ಲಿ ಕೊಬ್ಬರಿ ಕ್ವಿಂಟಾಲ್ಗೆ ಕನಿಷ್ಠ 10,280 ರೂಪಾಯಿಗಳಿಂದ ಗರಿಷ್ಠ 10,280 ರೂಪಾಯಿಗಳು. ಹರಿಹರ ಮಾರುಕಟ್ಟೆಯಲ್ಲಿ ಭತ್ತ ಕ್ವಿಂಟಾಲ್ಗೆ ಕನಿಷ್ಠ 2,755 ರೂಪಾಯಿಗಳಿಂದ ಗರಿಷ್ಠ 2,755 ರೂಪಾಯಿಗಳು. ಹಾವೇರಿ ಮಾರುಕಟ್ಟೆಯಲ್ಲಿ ಜೋಳ ಸ್ಥಳೀಯ ಕ್ವಿಂಟಾಲ್ಗೆ 2,000 ರೂಪಾಯಿಗಳಿಂದ ಗರಿಷ್ಠ 2,100 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ 2,200 ರೂಪಾಯಿಗಳಿಂದ ಗರಿಷ್ಠ 2,325 ರೂಪಾಯಿಗಳು. ಸೋಯಾಬೀನ್ ಕ್ವಿಂಟಾಲ್ಗೆ ಕನಿಷ್ಠ 4,000 ರೂಪಾಯಿಗಳಿಂದ ಗರಿಷ್ಠ 4,500 ರೂಪಾಯಿಗಳು. ಇದುವರೆಗೆ ಪೇಟೆ ಧಾರಣೆ ಕೇಳಿದಿರಿ. ಅಸಾಧಾರಣ ಶ್ರೇಣಿಯ ಫ್ಯಾಬ್ರಿಕ್ಸ್, ರೆಡಿಮೇಡ್ ಮತ್ತು ವಿಶೇಷ ವಿನ್ಯಾಸದ ಟೈಲರಿಂಗ್ ಸೇವೆಗಳು ಇದೀಗ ನಿಮ್ಮ ಚಿತ್ರದುರ್ಗದಲ್ಲಿ ನವ ನೂತನವಾಗಿ ಆರಂಭವಾಗಿರುವ ದಿ ರೇಮಂಡ್ ಶಾಪ್. ಬನ್ನಿ ಅನ್ವೇಷಿಸಿ ನವ ಮನ್ವಂತರದ ಫ್ಯಾಷನ್ಗಾಗಿ, ಹೊಸ ಜಗತ್ತಿನ ಶಾಪಿಂಗ್ ಅನುಭವಕ್ಕಾಗಿ ಚಿತ್ರದುರ್ಗದಲ್ಲಿಯೇ ಪ್ರಥಮ ಬಾರಿಗೆ ನವ ನೂತನ ದಿ ರೇಮಂಡ್ ಶಾಪ್. ಒಮ್ಮೆ ಭೇಟಿ ಕೊಡಿ, ಸಂಭ್ರಮ ನಿಮ್ಮದಾಗಿಸಿಕೊಳ್ಳಿ. ಸ್ಥಳ ಪಿಬಿ ರೋಡ್, ಕಪೂರ್ ಟವರ್, ಚಿತ್ರದುರ್ಗ. ಕರೆ ಮಾಡಿ 9886840067. ಈಗ ಹವಾಮಾನ ವರದಿ. ನೈರುತ್ಯ ಮಾನ್ಸೂನ್ ಕರಾವಳಿ ಕರ್ನಾಟಕದ ಮೇಲೆ ಹುರುಪಿನಿಂದ ಕೂಡಿತ್ತು ಮತ್ತು ಅದು ಒಳನಾಡಿನಲ್ಲಿ ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಉತ್ತರ ಒಳನಾಡು ಮೇಲೆ ಒಂದೆರಡು ಕಡೆಗಳಲ್ಲಿ ಮಳೆಯೇ ಸಂಭವಿಸಿದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಕಿರುವತ್ತಿ, ಇಲ್ಲಿ 13 ಸೆಂಟಿಮೀಟರ್ನಷ್ಟು ಮಳೆಯಾಗಿದೆ. ದಾವಣಗೆರೆ ಪಿಟಿಒ ಇಲ್ಲಿ 4 ಸೆಂಟಿಮೀಟರ್, ಬೆಳಗಾವಿ ಎಪಿ ವೀಕ್ಷಣಾಲಯ ಇಲ್ಲಿ 2 ಸೆಂಟಿಮೀಟರ್, ಬಿದುರ್ಗ ಚಿತ್ರದುರ್ಗ ಜಿಲ್ಲೆ ಇಲ್ಲಿ 2 ಸೆಂಟಿಮೀಟರ್ನಷ್ಟು, ದಾವಣಗೆರೆ ಜಿಲ್ಲೆ ಚನ್ನಗಿರಿ ಇಲ್ಲಿ 1 ಸೆಂಟಿಮೀಟರ್ನಷ್ಟು ಮಳೆಯಾದ ವರದಿಯಾಗಿದೆ. ರಾಜ್ಯದಲ್ಲಿ ಅತಿ ಹೆಚ್ಚಿನ ಗರಿಷ್ಠ ಉಷ್ಣಾಂಶ 33.8 ಡಿಗ್ರಿ ಸೆಲ್ಸಿಯಸ್ ಕಲಬುರಗಿಯಲ್ಲಿ ದಾಖಲಾಗಿದೆ. ಶಿರಾಲಿಯಲ್ಲಿ ರಾಜ್ಯದಲ್ಲಿಯೇ ಅತಿ ಕನಿಷ್ಠ ತಾಪಮಾನ 17.4 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಹವಾಮಾನ ವರದಿ ಕೇಳಿದಿರಿ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಈಗ ಜನಪದ ಗೀತೆಯೊಂದನ್ನು ಕೇಳೋಣ.